ಲೈಂಗಿಕ ದೌರ್ಜನ್ಯ ಚಿತ್ರರಂಗ ಆಂತರಿಕ ದೂರು ಸಮಿತಿ ರಚಿಸಲಿ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ. ಕೃಷ್ಣಾ ನದಿ ಪಾತ್ರದ ನೀರು ರಾಜ್ಯಕ್ಕೆ ಹರಿಸಲು ಕ್ರಮ ವಹಿಸುವಂತೆ ಸರ್ಕಾರಕ್ಕೆ ಸಂಸದ ಡಾ ಕೆ ಸುಧಾಕರ್ ಮನವಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 7:35. ಇದು ಆಕಾಶವಾಣಿಯ ಹಾಸನ ಕೇಂದ್ರ. ಕಾರ್ಯಕ್ರಮ ಕಿಸಾನ್ ವಾಣಿ ಕೃಷಿರಂಗ. ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣದ ಮಂತ್ರಾಲಯ. ನಮ್ಮ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಸಮಗ್ರ ಕೃಷಿಯಲ್ಲಿನ ಅನುಭವ ಕುರಿತು ಚಂದ್ರಾಪಟ್ಟಣ ತಾಲೂಕು ರಾಜಪುರದ ಪ್ರಗತಿಪರ ಯುವ ಕೃಷಿಕ ಡಿಆರ್ ಲಕ್ಷ್ಮೀಶ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಅರಕಲಗೂಡು ವಿಮರ್ಶಿಸಿದರು. ನಂತರ ಇಂದು ಹಾಸನದ ಹಾಸನ ಸರ್ಕಾರಿ ಹಾಲು ಒಕ್ಕೂಟ ಇಂದು ಏರ್ಪಡಿಸಿದ್ದ ಸರ್ವ ಸದಸ್ಯರ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಒಕ್ಕೂಟದ ಅಧ್ಯಕ್ಷರಾದ ಎಚ್ ಡಿ ರೇವಣ್ಣ ಅವರ ಭಾಷಣದಿಂದ ಆಯ್ದ ಭಾಗ ಬಿತ್ತರವಾಗಲಿದೆ. ಕಾರ್ಯಕ್ರಮದ ಪ್ರಸ್ತುತಿ ಅರಕಲಗೂಡು ವಿಮರ್ಶಿಸಿದರು. ಮೊದಲಿಗೆ ಪ್ರಗತಿಪರ ಯುವ ಕೃಷಿಕ ಡಿಆರ್ ಲಕ್ಷ್ಮೀಶ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಅರಕಲಗೂಡು ವಿಮರ್ಶಿಸಿದರು. ಪ್ರೀತಿಯ ಕೇಳುಗರೇ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಚಂದ್ರಾಯಪಟ್ಟಣ ತಾಲೂಕು ರಾಜಾಪುರದ ಪ್ರಗತಿಪರ ಯುವ ಕೃಷಿಕರಾದ ಆರ್ ಡಿ ಲಕ್ಷ್ಮೀಶ್ ಅವರು ನಮ್ಮೊಂದಿಗೆ ಇದ್ದಾರೆ. ಲಕ್ಷ್ಮೀಶ್ ಅವರು ಸಮಗ್ರ ಕೃಷಿಯನ್ನ ಅನುಸರಣೆಯನ್ನ ಮಾಡ್ತಾ ಇದ್ದಾರೆ. ಕಡಿಮೆ ಹಿಡುವಳಿ ಇದ್ರೂ ಕೂಡ ಅದರ ಜೊತೆಗೆ ಬೇರೆ ಬೇರೆ ತರಹದ ಒಂದಷ್ಟು ಚಟುವಟಿಕೆಗಳನ್ನ ಮಾಡಿಕೊಳ್ತಾರೆ. ಕೈತೋಟವನ್ನ ನಿರ್ಮಾಣ ಮಾಡಿಕೊಂಡಿದ್ದಾರೆ. ಈ ಹಸುಗಳನ್ನ ಸಾಕಾಣಿಕೆ ಮಾಡ್ತಾರೆ, ಕುರಿ ಸಾಕಾಣಿಕೆಯನ್ನ ಮಾಡ್ತಾರೆ, ಕೋಳಿಗಳ ಸಾಕಾಣಿಕೆ, ಗಿನಿಪಿಗ್ ಸಾಕಾಣಿಕೆ, ಅದರ ಜೊತೆಗೆ ಒಂದಷ್ಟು ಹಣ್ಣಿನ ಗಿಡಗಳನ್ನು ಕೂಡ ಬೆಳೆದುಕೊಂಡಿದ್ದಾರೆ. ಸಾಂಪ್ರದಾಯಿಕ ಕೃಷಿಯನ್ನು ಕೂಡ ಮಾಡ್ತಾರೆ, ವಾಣಿಜ್ಯ ಕೃಷಿಯನ್ನು ಕೂಡ ಮಾಡ್ತಾರೆ. ಹೀಗೆ ಎಲ್ಲಾ ಚಟುವಟಿಕೆಗಳನ್ನು ಮಾಡಿದಾಗ ಕೃಷಿಕರು ಕೂಡ ಬಹಳ ಚೆನ್ನಾಗಿ ಬದುಕಬಹುದು, ಒಳ್ಳೆ ಆದಾಯವನ್ನ ಪಡೆದುಕೊಳ್ಳಬಹುದು ಅನ್ನುವಂಥದ್ದು ಅವರ ಒಂದು ಅಭಿಪ್ರಾಯ. ಅವರು ಏನೆಲ್ಲ ಚಟುವಟಿಕೆಗಳನ್ನ ಮಾಡ್ತಾರೆ, ಹೇಗೆ ಮಾಡ್ತಾರೆ ಅನ್ನುವಂಥದ್ದನ್ನ ಅವರಿಂದಾನೇ ನಾವು ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ಲಕ್ಷ್ಮೀಶ್. ನಮಸ್ಕಾರ ಲಕ್ಷ್ಮೀಶ್. ಎಷ್ಟು ವಯಸ್ಸಾಯ್ತು ನಿಮ್ಗೆ? ನನಗೆ 40 ವರ್ಷ ಆಯ್ತು. 40 ವರ್ಷ ಆಯ್ತು. ಏನ್ ಓದಿದ್ರಿ? ನಾನು 10ನೇ ತರಗತಿ. 10ನೇ ತರಗತಿಯಿಂದ ಮುಂದಕ್ಕೆ ಓದ್ಲಿಲ್ವಾ? ಇಲ್ಲ, ನಮ್ಮ ಮನೆಯ ಕೆಲವು ಕಾರಣಾಂತರದಿಂದ, ನಮ್ಮ ಮನೆಯ ವ್ಯವಸ್ಥೆಯಿಂದ ನಾನು ಓದಕ್ಕಾಗಲಿಲ್ಲ. ಹಂಗಾಗಿ ನಾವು ನಮ್ಮ ತಂದೆಯವರು ಕೃಷಿ ಕುಟುಂಬದಿಂದ ಬಂದವರಾಗಿರಿಂದ ನಾವು ಹಂಗೆ ಕೃಷಿನ ಕಂಟಿನ್ಯೂ ಮಾಡ್ಕೋತಾ ಬಂದ್ವು. ಈಗ 10ನೇ ತರಗತಿ ಓದಿ ನಂತರ ಕೃಷಿಗೆ ಬಂದೆ ಅಂತ ಹೇಳಿದ್ರಲ್ಲ, ಏನೇನು ಕೆಲಸಗಳನ್ನ ಮಾಡ್ತಾ ಇದ್ರಿ? ಇನ್ನು ಚಿಕ್ಕ ವಯಸ್ಸು ಅಂತ ಅನ್ಸುತ್ತ, ಅವಾಗ ಹೇಗೆ ಕೃಷಿಗೆ ಒಗ್ಗಿಕೊಳ್ಳಿಕ್ಕೆ ಸಾಧ್ಯ ಆಯ್ತು ನಿಮ್ಗೆ? ಅಂದ್ರೆ ನಾವು ಓದೋದ್ರ ಜೊತೆಗೆ ಕೃಷಿ ಮಾಡ್ಕೊಂತಾನೆ ಬರ್ತಾ ಇದೆ. ಹಿಂಗೆ ನಮ್ಮ ತಂದೆಯವ್ರು ಕೃಷಿ ಮಾಡ್ತಾ ಇದ್ರು, ಅವ್ರ ಜೊತೆ ಅವ್ರ ಕೆಲಸಗಳಲ್ಲಿ ನಾವು ಹೋಗಿ ಕೆಲಸ ಮಾಡೋದು ಅವ್ರ ಜೊತೆ ಈ ತರ ಮಾಡ್ಕೊಬಂತ ಬರ್ತಿದ್ದಾಗ ನಮ್ಗುನು ಕೃಷಿಲಿ ಇಂಟ್ರೆಸ್ಟ್ ಇತ್ತು, ಮತ್ತೆ ಅದರ ಅನುಭವನು ಇತ್ತು. ನಮ್ಮ ತಂದೆಯವ್ರು ಮಾಡ್ಕೊಂತ ಬರ್ತಾ ಇದ್ದು ಅದನ್ನ ಹಂಗೆ ನಾವು 10ನೇ ತರಗತಿ ಮುಗಿದ ತಕ್ಷಣ ಅದನ್ನ ಕಂಟಿನ್ಯೂ ಮಾಡ್ಕೊತಾ ಬಂದ್ವಿ. ಅದಾದ್ಮೇಲೆ ನಾವು ಹಂಗೇನೆ ಬೇರೆ ಹೊಸ ಹೊಸ ಬೆಳೆಗಳನ್ನ ಬೆಳೆಯೋದು, ಹೊಸ ಹೊಸದಾಗಿ ಏನಾದ್ರು ಆದಾಯ ಬರುವಂತದ ಅಂತ ಬೆಳೆಗಳನ್ನ ನಾವು ಹೊಸ ಹೊಸದಾಗಿ ಬೆಳೆಯುವಂಥದ್ದು, ಮತ್ತೆ ಅದರ ಜೊತೆಗೆ ಈಗ ಹೊಸ ಪದ್ಧತಿನಲ್ಲಿ ಕುರಿಗಳನ್ನ ಸಾಕುವಂಥದ್ದು, ಮತ್ತೆ ಮೊಲ ಸಾಕಾಣಿಕೆ ಮಾಡೋದು, ಈಗ ಹಸುಗಳನ್ನು ಸಹಿತ ಈಗ ಹಳೇದು ನಾವು ತೋಟದಲ್ಲಿ ತಗೊಂಡೆ ಕಟ್ಟಿ ಮೇಯಿಸ್ತಾ ಇದ್ವಿ, ಅದನ್ನೆಲ್ಲ ಬಿಟ್ಟು ಇವಾಗ ಕೂಡಾಕಿ ಅಲ್ಲೇ ಮೇವು ಹಾಕಿ ಹಾಲಿನ ಉತ್ಪತ್ತಿನ ಜಾಸ್ತಿ ಮಾಡ್ಕೊಳ್ಳೋ ತರ, ಮತ್ತೆ ಸೈಲೇಜ್ ಮೇವನ್ನ ಉಪಯೋಗಿಸ್ಕೊಳ್ಳೋಂಡು ಮಾಡೋ ತರ ಮಾಡ್ಕೊತ ಬರ್ತಾ ಇದೀವಿ. ಲಕ್ಷ್ಮೀಶ್, ನಿಮಗೆ ಎಷ್ಟು ಜಮೀನಿತ್ತು? ನಿಮ್ಮ ಪಾಲಿಗೆ ಎಷ್ಟು ಬಂದಿದೆ? ಸರ್, ನಮ್ದೊಂದು 9 ಎಕರೆ ಜಮೀನ್ ಇದೆ. ಅಂದ್ರೆ ನಮ್ ತಂದೆಯವರೇ ಮಾಡಿದ್ದು ಪೂರ್ತಿ. ಅಂದ್ರೆ ಅದೇನು ನಮ್ ತಂದೆಯವರು ಮಾಡಿದ್ರು ಆವಸ್ತಿನ ನಾವು ಕೃಷಿಗಾಗಿ ಉಪಯೋಗಿಸ್ಕೊಂಡಿದ್ದೀವಿ. ಅದರಲ್ಲಿ ಸ್ವಲ್ಪ ತೆಂಗಿನ ತೋಟ ಇದೆ. ತೆಂಗಿನ ತೋಟದಲ್ಲಿ ಸ್ವಲ್ಪ ಭಾಗನ ಬಾಳೆ ನಾಟಿ ಮಾಡಿದ್ದೀನಿ. ಕೆಲವರು ಬಾಳೆನ ಬೆಳೀತಾರೆ. ಒಂದ್ಸಲ ಬಾಳೆ ನಾಟಿ ಮಾಡಿದ್ರೆ ಒಂದ್ ಬೆಳೆ ಅಥವಾ ಎರಡನೇ ಬೆಳೆಗೆ ಆ ಬಾಳೆನ ಕಿತ್ತಾಕ್ತಾರೆ. ನಂದು ಇವತ್ತು ಆರನೇ ಬೆಳೆ ಬರ್ತಾ ಇತ್ತು. ಒಂದ್ಸಲ ನಾಟಿ ಮಾಡಿ ಒಂದ್ಸಲ ಇನ್ವೆಸ್ಟ್ ಮಾಡಿದೀನಿ ನಾನು. ಒಂದ್ಸಲ ಇನ್ವೆಸ್ಟ್ ಮಾಡಿ ನಾನು ಇವತ್ತು ಆರನೇ ಬೆಳೆ ಅಂದ್ರೆ ಆರನೇ ಕೂಳೆ ಬರ್ತಾ ಐತೆ. ಇವತ್ತು ಅದರಲ್ಲಿ ಹೆಂಗಾಗಿದೆ ಅಂದ್ರೆ ನನಗೆ ಅದು ಮೇಂಟೆನೆನ್ಸ್ ತುಂಬಾ ಕಮ್ಮಿ, ಅಂದ್ರೆ ತುಂಬಾ ಜೀರೋ ಮೇಂಟೆನೆನ್ಸ್ ಅಲ್ಲಿ ಮೇಂಟೈನ್ ಮಾಡ್ತಾ ಇದ್ದೀನಿ. ನನ್ನ ತೋಟದಲ್ಲಿ ಸಿಗುವಂತ ತ್ಯಾಜ್ಯನ ಉಪಯೋಗಿಸ್ಕೊಂಡು ಅಲ್ಲೇ ಮಲ್ಚಿಂಗ್ ಮಾಡಿ ಅದು ಎರೆಹುಳು ಗೊಬ್ಬರ ಕನ್ವರ್ಟ್ ಆಗಿ ಅದರಿಂದಲೇ ನನಗೆ ಆದಾಯ ಬರ್ತಾ ಇತ್ತು. ನಾನು ಹೊರಗಡೆಯಿಂದ ಯಾವುದೇ ಫರ್ಟಿಲೈಸರ್ಸ್ ಆಗ್ಲಿ ಬೇರೆ ಗೊಬ್ಬರ ಆಗ್ಲಿ ತಂದು ಆಗ್ತಾ ಇಲ್ಲ. ಅದರಲ್ಲಿ ಬರ್ತಾ ಇರೋ ಆದಾಯ ಏನಿದೆ ಪೂರ್ತಿ ಅದು ನನಗೆ ಆದಾಯವಾಗಿ ಉಳ್ಕೋತಾ ಇದೆ. ಅದರಲ್ಲಿ ಖರ್ಚಿನ ಪ್ರಮಾಣ ತುಂಬಾ ಕಮ್ಮಿ. ಮತ್ತೆ ಅದರ ಜೊತೆಗೆ ತೆಂಗಿನ ತೋಟದಲ್ಲಿ ಬಾಳೆ ಮಾಡಿದ್ದೀನಿ. ಬಾಳೆ ಜೊತೆಗೆ ನಾನು ಕೋಕೋ ನಾಟಿ ಮಾಡಿದ್ದೀನಿ. ಕೋಕೋ ಅಂದ್ರೆ ಗೊತ್ತಿರಬಹುದು, ಈಗ ಚಾಕ್ಲೇಟ್ಗೆಲ್ಲ ಉಪಯೋಗಿಸ್ತಾರೆ, ಹಂಗಾಗಿ ಕೋಕೋ ನಾಟಿ ಮಾಡಿದ್ದೀನಿ. ಅದು ತುಂಬಾ ಚೆನ್ನಾಗಿ ಬರ್ತಾ ಇದೆ. ಅದು ಇವಾಗ ಫ್ಲವರಿಂಗ್ ಸ್ಟಾರ್ಟ್ ಆಗಿದೆ. ಹೆಂಗೆ ಅಂದ್ರೆ ಒಂದೇ ನಾವು ಬರೀ ತೆಂಗಿಗಾಗಿ ಸೀಮಿತವಾಗಿ ಇಟ್ಕೊಳ್ಳೋದಲ್ಲ ತೋಟನ, ತೆಂಗಿನ ಜೊತೆಗೆ ಅದರೊಳಗೆ ಏನಾದ್ರೂ ಉಪ ಬೆಳೆಗಳನ್ನ ಬೆಳಿಬಹುದಾ ಅದನ್ನ ನೋಡ್ಬೇಕು. ನಂದು ಒಂದ್ ಹೆಂಗಾಗುತ್ತೆ ಅಂದ್ರೆ ಬಾಳೆ ಆದಾಯಕ್ಕಾಯ್ತು, ತೆಂಗು ಒಂದು ಕಮರ್ಷಿಯಲ್ ಕ್ರಾಫ್ಟ್ ಆಯ್ತು, ಮತ್ತೆ ಅದ್ರ ಜೊತೆಗೆ ನಾನು ಕೋಕೋ ಹೆಂಗೆ ಅಂದ್ರೆ ನನಗೆ ಅದರಲ್ಲೂ ಒಂದ್ ಸ್ವಲ್ಪ ಮಟ್ಟಿಗೆ ಆದಾಯ ಬರುತ್ತೆ. ಅದಲ್ದೇನೆ ನನಗೆ ಅದರಲ್ಲಿ ಮಲ್ಚಿಂಗಿಗೆ ತುಂಬಾ ಎಲೆಗಳುದ್ರಿಂದ ಗೊಬ್ಬರ ಜಾಸ್ತಿ ಸಿಗುತ್ತೆ. ನನ್ನ ತೋಟಕ್ಕೆ ಅದು ಒಳ್ಳೆ ಎರೆಹುಳು ಗೊಬ್ಬರವಾಗಿ ಕನ್ವರ್ಟ್ ಆಗುತ್ತೆ. ಹಂಗಾಗಿ ಕೋಕೋ ಹಾಕಿದ್ದೀನಿ. ಬಾಳೆ ಎಷ್ಟೆಕರೆಗೆ ಹಾಕಿದ್ರೆ ಸರ್? ನಂದೀಗ ಒಂದ್ 4.5 ಎಕರೆ ಬಾಳೆ ಬರುತ್ತೆ. ನೀವಾಗ್ಲೇ ಹೇಳ್ದಂಗೆ ಒಂದು ಬೆಳೆ ಅಥವಾ ಎರಡು ಬೆಳೆ, ಹೆಚ್ಚು ಅಂದ್ರೆ ಮೂರು ಬೆಳೆಗೆ ತೆಗಿಬೇಕು, ಹೊಸದಾಗಿ ನಾಟಿ ಮಾಡಬೇಕು ಅಂತ ಹೇಳಿ ಹೋಗ್ಬಿಡ್ತಾರೆ. ಈಗ ಆರನೇ ಬೆಳೆ ಆದ್ರೂ ಕೂಡ ಚೆನ್ನಾಗಿ ಇಳುವರಿ ಬರ್ತಾ ಇದೆ ಅಂತ ಹೇಳಿದ್ರಿ, ಹೇಗೆ ಸಾಧ್ಯ ಇದು? ಸರ್ ಏನಿಲ್ಲ, ನಾವು ನ್ಯಾಚುರಲ್ ಆಗಿ ಮಾಡ್ತಾ ಹೋದಾಗ ಅಂದ್ರೆ ನಾವು ಹೊರಗಡೆ ಫರ್ಟಿಲೈಸರ್ಸ್ ಉಪಯೋಗಿಸಿದಾಗ ಅದ್ರಲ್ಲಿ ರೋಗ ಜಾಸ್ತಿ ಬರುತ್ತೆ. ನಾನು ಯಾವುದೇ ಔಷಧಿಗಳನ್ನೂ ಸಹಿತ ಸ್ಪ್ರೇ ಮಾಡಿಲ್ಲ ಬಾಳೆಗೆ. ಇನ್ನುವರೆಗೂ ತುಂಬಾ ಗ್ರೀನಿಶ್ ಆಗಿದೆ. ಮತ್ತೆ ಯಾವುದೇ ಬೆಂಕಿ ರೋಗ ಆಗ್ಬೋದು, ಬೇರೆ ಕಾಂಡಕರೋಗ ಇರಬಹುದು, ಯಾವ್ದು ಇನ್ನುವರೆಗೂ ಬಂದಿಲ್ಲ ನನಗೆ. ಯಾಕೆಂದ್ರೆ ನಾನು ಆರ್ಗಾನಿಕ್ ಆಗಿ ಅಂದ್ರೆ ನನ್ನ ತೋಟದಲ್ಲಿ ಸಿಗುವಂತ ತ್ಯಾಜ್ಯನ ಉಪಯೋಗಿಸೇನೆ ನನ್ನ ಬೆಳೆ ಬೆಳೀತಾ ಇರೋದ್ರಿಂದ ನನಗೆ ಯಾವುದೇ ಖರ್ಚು ಬರ್ತಾ ಇಲ್ಲ, ಮತ್ತೆ ತುಂಬಾ ಚೆನ್ನಾಗಿ ಇಳುವರಿನೂ ಬರ್ತಾ ಇದೆ. ಇವತ್ತು ಏಲಕ್ಕಿ ಬೆಳೆನ ನಾವು ಹೈಯೆಸ್ಟ್ ಅಂದ್ರೆ ಒಂದ್ 15-16 ಕೆಜಿ ಬೆಳಿಬಹುದು. ಅಂದ್ರೆ ನಾವು ಕಮರ್ಷಿಯಲ್ ಆಗಿ ಮಾಡಿದಾಗ ಒಂದ್ ಬುಡ ಎರಡು ಬುಡ ಇಟ್ಕೊಂಡಾಗ ನಾವು 20 ಕೆಜಿನೂ ಬೆಳಿಬಹುದು. ನಾವು ಕಮರ್ಷಿಯಲ್ ಆಗಿ ಮಾಡಿದಾಗ ಒಂದ್ 15-16 ಕೆಜಿ ಬರುತ್ತೆ. ಇವತ್ತು ನನ್ನ ತೋಟದಲ್ಲಿ 13-14 ಕೆಜಿ ಬರ್ತಾ ಇದೆ ನನ್ಗೊನೆ. 13-14 ಕೆಜಿ ಇದು ಎಷ್ಟನೇ? ಆರನೇ ಬೆಳೆ 13-14 ಕೆಜಿ ಬರ್ತಾ ಐತೆ. ಹಂಗಾಗಿ ನಾನು ಇನ್ನೂ ಅದರಲ್ಲಿ ಇನ್ನೂ ಒಂದ್ 5-6 ಬೆಳೆ ತೆಗಿತೀನಿ ಅನ್ನೋದು ನನಗೆ ಕಾನ್ಫಿಡೆನ್ಸ್ ಇದೆ. ಹಂಗಾಗಿ ಒಳ್ಳೆ ಆದಾಯ ಸಿಗ್ತಾ ಇದೆ ಅದ್ರಲ್ಲಿ ನನಗೆ. ಈಗ ಬಾಳೆಯಿಂದ ನಿಮಗೆ ಒಂದ್ ವರ್ಷದಲ್ಲಿ ಎಷ್ಟು ಆದಾಯ ಸಿಗುತ್ತೆ? ಸರ್ 1 ವರ್ಷದಲ್ಲಿ ಬಾಳೆಯಿಂದ ಒಂದ್ 2-2.5 ಲಕ್ಷಕ್ಕಂತೂ ಮೋಸ ಇಲ್ಲ. ಅದು ಏನೇ ಕಮ್ಮಿ ಆಯ್ತು, ರೇಟ್ ಕಮ್ಮಿ ಆಯ್ತು ಅಂದ್ರೂ, ಯಾಕೆಂದ್ರೆ ಇತ್ತೀಚಿನ ದಿನಗಳಲ್ಲಿ ಬಾಳೆಗೆ ಒಳ್ಳೆ ರೇಟ್ ಇದೆ. ಇವಾಗ್ಲೂ 45-50 ರೂಪಾಯಿ ಕೆಜಿ ನಮ್ ತೋಟದನ್ನೇ ಬಾಳೆಕಾಯಿನ ಕಟ್ ಮಾಡ್ಕೊಂಡು ಹೋಗ್ತಾ ಇದಾರೆ. ಹಂಗಾಗಿ 2.5 ಲಕ್ಷ ಅಂತೂ ಸಿಕ್ಕೇ ಸಿಗುತ್ತೆ ಸರ್ 1 ವರ್ಷದಲ್ಲಿ ನನಗೆ ಅದರ ಆದಾಯ. ಮತ್ತೆ ಹೆಚ್ಚು ಖರ್ಚು ಏನೂ ಆಗ್ತಾ ಇಲ್ಲ, ಖರ್ಚಿನ ಪ್ರಮಾಣ ತುಂಬಾ ಕಮ್ಮಿ ಇದೆ ನನಗೆ. ಅದ್ರಲ್ಲಿ ನನಗೆ ಏಲಕ್ಕಿ ಬಾಳೆನಲ್ಲಿ ಖರ್ಚು ಬರೋದು ಯಾವ್ದು ಅಂದ್ರೆ ಆ ಬಾಳೆ ಗೆಡ್ಡೆನಲ್ಲಿ ಮರಿಗಳು ಬರ್ತವೆ, ಆ ಮರಿಗಳನ್ನ ಕುಯಿಸೋದು, ಅದನ್ನ ಅಲ್ಲೇ ಮಲ್ಚಿಂಗ್ ಮಾಡೋದು, ಅಷ್ಟಕ್ಕೆ ಲೇಬರ್ ಕಾಸ್ಟ್ ಒಂದ್ ಸ್ವಲ್ಪ ಬರುತ್ತೆ. ಅಷ್ಟು ಬಿಟ್ರೆ ಬೇರೆ ಯಾವ್ದು ನನಗೆ ಬಾಳೆನಲ್ಲಿ ಖರ್ಚು ಬರಲ್ಲ. ಈಗ ಬಾಳೆನಲ್ಲೇನೆ ಕೋಕೋ ಹಾಕಿದೀನಿ ಅಂತ ಹೇಳಿದ್ರಿ, ಎಷ್ಟೆಕರೆಗೆ ಹಾಕಿದ್ರೆ ಮತ್ತೆ ಎಷ್ಟು ಗಿಡ ಹಾಕಿದ್ರಿ? ಸರ್ ನಂದು 3 ಎಕರೆ ಕೋಕೋ ಇದೆ. 3 ಎಕರೆಗೆ ಒಂದ್ 1,100 ಗಿಡ ಕೋಕೋ ನಾಟಿ ಮಾಡಿದೀನಿ. ತುಂಬಾ ಚೆನ್ನಾಗಿ ಬಂದಿದೆ. ಅದಕ್ಕೆ ಹೆಂಗೆ ಅಂದ್ರೆ ಸ್ವಲ್ಪ ನೆರಳು ಜಾಸ್ತಿ ಬೇಕು ಕೋಕೋ ಗಿಡಕ್ಕೆ. ಹಂಗಾಗಿ ನನ್ನ ಬಾಳೆ ಈಗ ಸಪೋರ್ಟ್ ಆಗಿ ಅದು ಬಾಳೆ ಒಳಗಡೆ ಹಾಕಿರೋದ್ರಿಂದ ಅದು ತುಂಬಾ ಚೆನ್ನಾಗಿ ಬರ್ತಾ ಐತೆ. ನನ್ನ ಬಾಳೆ ಇನ್ನೊಂದ 3-4 ವರ್ಷ ಆದ್ಮೇಲೆ ನನ್ ಬಾಳೆ ಕಿತ್ತಾಕಿದ್ರು ಆ ಕೋಕೋ ಈಗ ತೆಂಗಿನ ಮರದ ನೆರಳಿರುತ್ತೆ, ಅದರಲ್ಲಿ ಒಳ್ಳೆ ಇಳುವರಿ ಬರುತ್ತೆ, ಚೆನ್ನಾಗಿರುತ್ತೆ. ಅದು ಕೂಡ ಚೆನ್ನಾಗಿದೆ ಬೆಳೆ. ತುಂಬಾ ಚೆನ್ನಾಗಿ ಬರ್ತಾ ಇದೆ. ತುಂಬಾ ಅತಿಯಾದ ನೆರಳು ಏನ್ ಸಮಸ್ಯೆ ಆಗೋದಿಲ್ವಾ ಅದಕ್ಕೆ? ಇಲ್ಲ, ಅತಿಯಾದ ನೆರಳಾದ್ರೂ ಏನ್ ಸಮಸ್ಯೆ ಇಲ್ಲ, ಬಟ್ ಅದಕ್ಕೆ ಆಲ್ಮೋಸ್ಟ್ ನೆರಳೇ ಬೇಕು. ಈಗ ನಾನು ತೆಂಗಿನ ತೋಟದೊಳಗಡೆ ಬಾಳೆ ಹಾಕಿ ಬಾಳೆ ಒಳಗಡೆ ಕೋಕೋ ಹಾಕಿರೋದ್ರಿಂದ ಅದು ತುಂಬಾ ಚೆನ್ನಾಗಿ ಬರ್ತಾ ಇರೋದ್ ನೋಡಿದ್ರೆ ಅದಕ್ಕೆ ತುಂಬಾ ನೆರಳೇ ಬೇಕಾಗಿರುತ್ತೆ. ಹಂಗಾಗಿ ಚೆನ್ನಾಗಿದೆ, ತುಂಬಾ ಚೆನ್ನಾಗಿ ಬರ್ತಾ ಇದೆ. ಈಗ ಕೋಕೋ ಹಾಕಿ ಎಷ್ಟು ವರ್ಷ ಆಯ್ತು ಮತ್ತೆ ಅದು ಹೇಗೆ ಇಳುವರಿ ಬರ್ತಾ ಇದೆ ಅದ್ರ ಬಗ್ಗೆ ಹೇಳಿ. ಸರ್ ನಾನು ಕೋಕೋ ಹಾಕಿ ಕರೆಕ್ಟ್ ಆಗಿ 18-19 ತಿಂಗಳಾಯ್ತು ನಾಟಿ ಮಾಡಿ. ಇವಾಗ ಫ್ಲವರಿಂಗ್ ಸ್ಟಾರ್ಟ್ ಆಗಿದೆ. ಈಗ ಹೂ ಸ್ಟಾರ್ಟ್ ಆಗಿದೆ. ಮೋಸ್ಟ್ಲಿ ಇನ್ನೊಂದು 6 ತಿಂಗಳು ವರ್ಷದಲ್ಲಿ ನನಗೆ ಅದು ಇಳುವರಿ ಸ್ಟಾರ್ಟ್ ಆಗುತ್ತೆ. ಅವಾಗ ಅದರಲ್ಲಿ ಒಳ್ಳೆ ಆದಾಯನೇ ನಿರೀಕ್ಷೆ ಮಾಡ್ತಾ ಇದ್ದೀನಿ ನಾನು. ಈಗ ಅದ್ರದ್ದು ಮಾರಾಟಕ್ಕೆಲ್ಲ ಏನ್ ಸಮಸ್ಯೆ ಆಗೋದಿಲ್ವಾ? ಯಾಕೆಂದ್ರೆ ಅಪರೂಪದ ಬೆಳೆ ನಮ್ಮ ಭಾಗಕ್ಕೆ. ಸರ್ ಮಾರಾಟದ್ದು ಅಂದ್ರೆ ಈಗ ಸದ್ಯದ ಪರಿಸ್ಥಿತಿನಲ್ಲಿ ತುಂಬಾ ಬೇಡಿಕೆ ಇರೋದ್ರಿಂದ ಕೋಕೋ ಕಂಪ್ನಿಯವರು ನಾವು 1 ಕೆಜಿ ಬೀನ್ಸ್ ಅನ್ನ ಕೊಟ್ರೆ ಸಾಕು, ನಮ್ಮ ಮನೆ ಹತ್ರಕ್ಕೆ ಬಂದು ಇಲ್ಲೇ ಕಲೆಕ್ಟ್ ಮಾಡ್ಕೊಂಡು ಹೋಗ್ತಾ ಇದಾರೆ. ಇವತ್ತು ಒಣಗಿರೋ ಬೀನ್ಸ್ ಆದ್ರೆ ಕೆಜಿ 100 ರೂಪಾಯಿಗೆ ತಗೊಂಡು ಹೋಗ್ತಾ ಇದಾರೆ ನಮ್ಮ ಮನೆ ಹತ್ರನೇ ಬಂದು. ನಾವು ಹಸಿದೇನಾದ್ರೂ ಕೊಟ್ರೆ 400-500 ರೂಪಾಯಿ ಕೆಜಿ ತಗೊಂಡು ಹೋಗ್ತಾ ಇದಾರೆ. ಬಾಳೆ ಎಷ್ಟು? 3 ಎಕರೆ ಇದೆ ಅಂತ ಹೇಳಿದ್ರೆ 3 ಎಕರೆ ಬಾಳೆ. 3 ಎಕರೆ ಬಾಳೆ. ಇನ್ನು ಉಳಿದ 6 ಎಕರೆನಲ್ಲಿ ಏನೇನು ಬೆಳ್ಕೊಂಡಿದ್ದೀರಿ? ಸರ್ ಉಳಿದ 6 ಎಕರೆ ನಾನು ಹಸುಗಳಿಗೆ ಜೋಳ ಬೆಳ್ಕೋತಾ ಇದ್ದೀನಿ. ಮತ್ತೆ ಒಂದು ಒಂದೂವರೆ ಎಕರೆ ಅಷ್ಟು ಜಿ9 ಬಾಳೆ, ಜಿ9 ಇದೆ, ಮತ್ತೆ ಇದೊಂದು 3 ಎಕರೆ ಏಲಕ್ಕಿ ಬಾಳೆ ಇದೆ. ರಾಗಿನೂ ಕೂಡ ಬೆಳ್ಕೊಳ್ತೀರ ಅಲ್ವಾ? ಹಾ, ರಾಗಿ ಬೆಳಿತೀವಿ, ಜೋಳ ಬೆಳಿತೀವಿ, ಮತ್ತೆ ಅಲಸಂದೆ ಬೆಳಿತೀವಿ, ಅವರೇ ಬೆಳಿತೀವಿ, ಮತ್ತೆ ಸ್ವಲ್ಪ ಪ್ರಮಾಣದಲ್ಲಿ ಅರಿಶಿನ, ಮತ್ತೆ ಮನೆಗೆ ಬೇಕಾದಂತ ಶುಂಠಿ, ಮತ್ತೆ ಕೆಲವೊಂದು ವೆರೈಟಿ ಹಣ್ಣಿನ ಗಿಡಗಳನ್ನ ಸಹಿತ ಹಾಕೊಂಡಿದ್ದೀನಿ. ಹೆಂಗೆ ಅಂದ್ರೆ ಅಟ್ ಲೀಸ್ಟ್ ನಾವು ಹೊರಗಡೆ ತಂದು ತಿನ್ನಕಾಗಲ್ಲ, ಅಟ್ ಲೀಸ್ಟ್ ನಮ್ಮ ಮನೆಗಾದ್ರೂ ಸಿಗೋಂತ ಹಣ್ಣು ಸಿಗ್ಲಿ ಅಂತ ಹೇಳಿ ಕೆಲವೊಂದು ಹಣ್ಣಿನ ಗಿಡಗಳನ್ನ ತಂದು ಹಾಕಿದ್ದೀನಿ. ಅದೊಂದು 40-50 ಹಣ್ಣಿನ ಗಿಡಗಳಿದೆ. ಮತ್ತೆ ಅದ್ರ ಜೊತೆಗೆ ಹಸು ಫಾರಂ ಮಾಡಿದ್ದೀನಿ, ಮತ್ತೆ ಕುರಿ ಇದೆ, ಮತ್ತೆ ನಾಟಿ ಕೋಳಿ, ಮತ್ತೆ ಮೊಲ, ಗಿನಿಯ ಪಿಗು. ಇನ್ನೊಂದೇನಂದ್ರೆ ನಮ್ಮ ತೋಟದಲ್ಲಿ ಸ್ವಲ್ಪ ಬಾಳೆಕಾಯಿ ವೇಸ್ಟ್ ಎಲ್ಲ ಬರುತ್ತೆ. ಈಗ ಬಾಳೆ ಗೊನೆಗಳು ಏನಾಗುತ್ತೆ ಅಂದ್ರೆ ಬಾಳೆ ಕಟ್ ಮಾಡಿದಾಗ ಈ ಗೊನೆಗಳು ಒಡೆದೋಗಿರೋದಿರುತ್ತೆ, ಮತ್ತೆ ಕೆಲವೊಂದು ಡ್ಯಾಮೇಜ್ ಆಗಿರುತ್ತೆ, ಅಂಥದ್ದೆಲ್ಲ ವೇಸ್ಟ್ ಸಿಗುತ್ತೆ. ಅದು ಸುಮ್ಮನೆ ವೇಸ್ಟ್ ಆಗಿ ಎಸೀತಾ ಇದ್ದೆ ನಾನು, ಇಲ್ಲ ಯಾರಿಗಾದ್ರೂ ತುಂಬಿಕೊಡ್ತಾ ಇದ್ದೆ. ಅದನ್ನ ಏನಾದ್ರೂ ಮಾಡಿ ಯೂಸ್ ಮಾಡ್ಕೋಬೇಕಂತೇಳಿ ಒಂದು 3 ಹಂದಿ ಮರಿಗಳನ್ನ ತಗೊಬಂದೆ. ಈ ವೇಸ್ಟ್ ಅಲ್ಲಿ ಮತ್ತೆ ಮನೆಯಲ್ಲಿ ಸಿಗುವಂತ ಮುಸ್ರೆ ಈ ತರ ವೇಸ್ಟ್ ಅಲ್ಲಿ ಹಂದಿಗಳನ್ನ ಸಾಕಿದ್ದೀನಿ. ಒಂದು 6 ತಿಂಗಳಾಗಿದೆ, ಇವತ್ತು ಸಣ್ಣ ಮರಿಗಳನ್ನ ತಂದಿದ್ದು. ಇವತ್ತು ಹೆಚ್ಚು ಕಮ್ಮಿ ಒಂದು 85-90 ಕೆಜಿ ಬರೋ ಸ್ಟೇಜ್ ಅಲ್ಲಿ ಇದಾವೆ ಒಂದೊಂದ್ ಮರಿಗಳು. ಅಂದ್ರೆ ನಾವು ರೈತರು ಯಾವ್ದಾದ್ರೂ ಒಂದೊಂದ್ ರೂಪದಲ್ಲಿ ಯೂಸ್ ಮಾಡ್ಕೊಂಡ್ರೆ, ಈಗ ಸಮಗ್ರ ಕೃಷಿ ಅಂದ್ರೆ ಅದೇನೆ, ನಾವು ಎಲ್ಲಾ ತರದನ್ನು ಬೆಳ್ಕೊಂಡಾಗ, ಇಲ್ಲ ಎಲ್ಲಾ ತರದ ಪ್ರಾಣಿಗಳು ಪಶುಗಳನ್ನ ಸಾಕ್ದಾಗ ನಾವು ಆದಾಯ ಒಂದಲ್ಲ ಒಂದ್ರಲ್ಲಿ ಬರ್ತಾ ಇರುತ್ತೆ. ಹಂಗಾಗಿ ಈ ಹಂದಿದು ಒಂಥರ ನನಗೆ ಸೈಡ್ ಬಿಸ್ನೆಸ್ ಇದ್ದಂಗೆ, ಅದರಲ್ಲೂ ಒಳ್ಳೆ ಆದಾಯ ನಿರೀಕ್ಷೆಯಲ್ಲಿದ್ದೀನಿ. ಹಸುಗಳ ಸಾಕಾಣಿಕೆ ಎಷ್ಟು ವರ್ಷದಿಂದ ಮಾಡ್ತಾ ಇದ್ರಿ ಸರ್? ಹಸುಗಳ ಸಾಕಾಣಿಕೆ ನಾವು ತುಂಬಾ ವರ್ಷದಿಂದ ಮಾಡ್ತಾ ಇದ್ದೀನಿ. ಇತ್ತೀಚೆಗೆ ಸ್ವಲ್ಪ ಜಾಸ್ತಿ ಮಾಡ್ಕೊಂಡೆ ನಾನು. ಮುಂಚೆ ನಾವು KMF ಗೆನೆ ಹಾಲು ಕೊಡ್ತಾ ಇದ್ವಿ. ಇತ್ತೀಚೆಗೆ ನಾನು KMF ಅಲ್ಲಿ ನನಗೆ ಪೇಮೆಂಟ್ ಇಂದು ಸಮಸ್ಯೆ ಇತ್ತು. 1.5-2 ತಿಂಗಳಿಗೋ ಒಂದ್ಸಲ ಪೇಮೆಂಟ್ ಹಾಕೋದು, ಅದೆಲ್ಲ ಸಮಸ್ಯೆ ಇತ್ತು. ಹಂಗಾಗಿ ನಾನು ಬೇರೆ ಪ್ರೈವೇಟ್ ಡೈರಿನ ಆಯ್ಕೆ ಮಾಡ್ಕೊಂಡೆ. ಪ್ರೈವೇಟ್ ಡೈರಿ ಅಂದ್ರೆ ಅಕ್ಷಯಕಲ್ಪ ಅಂತ ಈ ಆರ್ಗಾನಿಕ್ ಮಿಲ್ಕ್ ಅಂತ ಹೋಗ್ತಾ ಇದೆ, ಅವ್ರಿಗೆ ಆಯ್ಕೆ ಮಾಡ್ಕೊಂಡೆ. ಈಗ ನಾವು ಬೇರೆ ಡೈರಿಗೆ ಲೆಕ್ಕ ಹಾಕೊಂಡ್ರೆ, ಈ KMF ಇಂತ ಡೈರಿಗಳಿಗೆ ಲೆಕ್ಕ ಹಾಕೊಂಡ್ರೆ ಇವ್ರದೆಲ್ಲ ಪೇಮೆಂಟ್ ಜಾಸ್ತಿ ಇದೆ. ಈಗ ನನಗೆ 39 ರೂಪಾಯಿ ಪೇಮೆಂಟ್ ಆಗ್ತಾ ಇದೆ ಈಗ 1 ಲೀಟರ್ ಹಾಲ್ಗೆ. ಇವತ್ತು ಪರ್ ಡೇ ನಂದು 80 ಲೀಟರ್ ಹಾಲು ಹೋಗ್ತಾ ಇದೆ ಡೈರಿಗೆ ನಂದು. ಆಮೇಲೆ ಅವ್ರದ್ದು ಒಂದ್ ಹೆಂಗೆ ಅಂದ್ರೆ, ಬೇರೆ ಡೈರಿಗಳಿಗೆಲ್ಲ ಲೆಕ್ಕ ಹಾಕೊಂಡ್ರೆ ಅವ್ರೆಲ್ಲೋ ಒಂದ್ ಕಡೆ ಡೈರಿ ಮಾಡಿರ್ತಾರೆ, ಅಲ್ಲಿಗೆ ತಗೊಂಡೋಗಿ ಹಾಲು ಹಾಕ್ಬೇಕು. ಆ ಟೈಮ್ನಲ್ಲಿ ನಾನು ಬೇರೆ ಕೆಲಸ ಮಾಡ್ಕೋಬಹುದು. ನಾನ್ ಕೊಡ್ತಾ ಇರೋ ಡೈರಿ ಹೆಂಗಿದೆ, ನಮ್ಮನೆ ಹತ್ರನೇ ಗಾಡಿ ಬರುತ್ತೆ, ನಾನು ಹಾಲು ಕರೆದು ಬಿಟ್ಟು ಇಟ್ಟರೆ ಸಾಕು, ಅವ್ರು ಬಂದು ಮನೆ ಹತ್ರ ಹಾಕೊಂಡು ಹೋಗ್ತಾರೆ. ಮತ್ತೆ ನಾನು ವೆಯ್ಟ್ ಮಾಡಿ ಕಳಿಸಿದ್ರೆ ಅಲ್ಲಿ ಅವ್ರು BMC ನಲ್ಲಿ ಹೋಗಿ ಹಾಲನ್ನ ಚೆಕ್ ಮಾಡಿದ್ರು ಅಲ್ಲಿ ನಂದು ಎಷ್ಟು ವೆಯ್ಟ್ ಇತ್ತು ಅಷ್ಟೇ ಇರುತ್ತೆ, ಅದರಲ್ಲಿ ಡಿಫ್ರೆನ್ಸ್ ಇರಲ್ಲ. ಮತ್ತೆ ಫ್ಯಾಟ್ ಡಿಗ್ರಿ ಎಲ್ಲ ಅವಾಗವಾಗ ಟೈಮ್ ಟು ಟೈಮ್ ಮೆಸೇಜ್ ಬರುತ್ತೆ. ಮತ್ತೆ ಇನ್ನೊಂದೇನಂದ್ರೆ ನಮಗೆ ಪೇಮೆಂಟು ಅವತ್ತಿಗವತ್ತೇ ಆಗುತ್ತೆ, ಒಂದೊಂದ್ ದಿವಸದ್ದೇ ಪೇಮೆಂಟ್ ಆಗ್ತಾ ಇರುತ್ತೆ. ಅಟ್ ಲೀಸ್ಟ್ ಈಗ ನಮ್ಮ ರೈತರ ಸಮಸ್ಯೆ ಹೆಂಗೆ ಅಂದ್ರೆ, ಹಸುಗಳು ಸಾಕೋದು ಈಗ 15-20 ದಿವಸಕ್ಕೋ 1 ತಿಂಗಳಿಗೋ ಪೇಮೆಂಟ್ ಹಾಕಿದಾಗ ಅವ್ನು 1 ತಿಂಗಳು ಅದಕ್ಕೆ ಫೀಡು ಮೇವು ಹಾಕ್ಬೇಕಾದ್ರೆ ಇನ್ನೊಂದ್ ಕಡೆ ಸಾಲ ಮಾಡ್ಕೋಬೇಕು, ಇಲ್ಲ ಎಲ್ಲೋ ಒಂದ್ ಕಡೆ ಇಸ್ಕೊಂಬರ್ಬೇಕು, ಏನೋ ಒಂದ್ ಮಾಡ್ಬೇಕಾಗುತ್ತೆ. ಯಾಕೆಂದ್ರೆ ಅಲ್ಲಿ ಡೈರಿನಲ್ಲಿ ಪೇಮೆಂಟ್ ಆಗಿರೋದಿಲ್ಲ. ಈಗ ನಮ್ಮ ಡೈರಿದು ಒಂದ್ ಹೆಂಗೆ ಅಂದ್ರೆ, ಉಪಯೋಗ ನಮ್ಗೆ ಈಗ ಅವತ್ತೇ ಪೇಮೆಂಟ್ ಆಗೋದ್ರಿಂದ ಅಟ್ ಲೀಸ್ಟ್ ನಮಗೆ ಬೇರೆ ದುಡ್ಡು ಇಲ್ಲ ಅಂದ್ರೂ ಅವತ್ತೊಂದು ನನಗೆ ಒಂದು 2.5-3 ರೂಪಾಯಿ ಪೇಮೆಂಟ್ ಆಗಿರುತ್ತೆ. 2 ಚೀಲ ಫೀಡ್ ತಗೊಂಬಂದ್ರೆ ಆ ದುಡ್ಡಲ್ಲಿ ನನಗೆ 4 ದಿವಸ ಮೇಂಟೈನ್ ಆಗುತ್ತದ್ದು. ಅದರಿಂದ ನನಗೆ ನನ್ನ ಡೈರಿ ತುಂಬಾ ಇಷ್ಟವಾಗಿದೆ, ಮತ್ತೆ ಪೇಮೆಂಟ್ ಇಶ್ಯೂದಲ್ಲೂ ಚೆನ್ನಾಗಿದೆ. ಆಮೇಲೆ ಆರ್ಗಾನಿಕ್ ಮಿಲ್ಕ್ ಅಂದ್ರೆ ಒಂದೇನಂದ್ರೆ ನಾವು ಬೇರೆ ತರದ ಈ ಯೂರಿಯಾ ಮಿಕ್ಸ್ ಮಾಡುವಂತ ಫೀಡ್ಗಳನ್ನ ಅವನು ಕೊಡಲ್ಲ, ನಾವು ಮಾಮೂಲಿ ನ್ಯಾಚುರಲ್ ಆಗಿರೋ ಫೀಡ್ಗಳನ್ನೇ ಕೊಡೋದು. ಈಗ ಜೋಳದ ನುಚ್ಚು ಆಗ್ಬೋದು, ಚಕ್ಕೆ ಬೂಸ್ ಆಗ್ಬೋದು, ಮತ್ತೆ ಅಳ್ಜೋಳ ನುಚ್ಚು, ಮತ್ತೆ ಕಡಲೆ ಹಿಂಡಿ, ಈ ತರದ್ದು ನ್ಯಾಚುರಲ್ ಆಗಿರೋ ಫೀಡ್ಗಳನ್ನೇ ಕೊಡ್ತೀವಿ. ಮತ್ತೆ ಒಂದೇನಂದ್ರೆ ಹಸುಗಳು ತುಂಬಾ ಹೆಲ್ದಿ ಆಗಿರುತ್ತೆ. ಮತ್ತೆ ಅದ್ರ ಜೊತೆಗೆ ನಮ್ ಡೈರಿಯವ್ರ ಕಾನ್ಸೆಪ್ಟ್ ಏನಂದ್ರೆ, ಹಸುಗಳನ್ನ ಯಾವತ್ತೂ ಕಟ್ ಹಾಕ್ಬಾರ್ದು ಅನ್ನೋದೊಂದು ಇದೆ ಅವ್ರದ್ದು. ಯಾಕೆಂದ್ರೆ ನಾವೆಂಗೆ ಫ್ರೀಯಾಗಿ ತಿರುಗಾಡ್ತೀವಿ, ಫ್ರೀಯಾಗಿ ಓಡಾಡ್ತೀವಿ, ಅವನು ಅದೇ ತರ ಫ್ರೀಯಾಗಿರ್ಬೇಕು ಅಂತ. ಆ ಫ್ರೀಯಾಗಿ ಬಿಟ್ಬಿಟ್ರೆ ಅದು ಎಲ್ಲಿ ಬೇಕೋಗಿ ಮಲ್ಕೊಳ್ಳುತ್ತೆ, ಮತ್ತೆ ಅದು ಯಾವಾಗ ಬೇಕು ಹೋಗಿ ನೀರು ಕುಡಿಯುತ್ತೆ, ಮತ್ತೆ ಯಾವಾಗ ಬೇಕು ಹೋಗಿ ಮೇವು ತಿನ್ನುತ್ತೆ, ಈ ತರ. ಹಂಗಾಗಿ ಅದು ನ್ಯಾಚುರಲ್ ಆಗಿರುತ್ತೆ. ಮತ್ತೆ ಈಗ ನಾವು ಕಟ್ ಹಾಕಿ ಸಾಕೋದ್ಕಿಂತ ಅದಕ್ಕೆ ಏನಾಗುತ್ತೆ ಅಂದ್ರೆ, ಸ್ವಲ್ಪ ಹಾಲಿನ ಪ್ರಮಾಣನೂ ಜಾಸ್ತಿ ಬರುತ್ತೆ, ಅದರಲ್ಲಿ ಹಾಲನ್ನ ಜಾಸ್ತಿ ಉತ್ಪತ್ತಿ ಆಗುತ್ತೆ. ಯಾಕೆಂದ್ರೆ ಸ್ಟ್ರೈನ್ ಆಗಿರಲ್ಲ ಅದಕ್ಕೆ, ಅದು ಯಾವಾಗ ಬೇಕು ಮಲಗಿರುತ್ತೆ ಎದ್ದು ಹೋಗುತ್ತೆ, ನೆರಳಲ್ಲಿ ಬೇಕಂದ್ರೆ ನೆರಳಲ್ಲಿ ಮಲ್ಕೊಳ್ಳುತ್ತೆ, ಬಿಸಿಲು ಬೇಕಂದ್ರೆ ಬಿಸಿಲಿಗೆ ಹೋಗುತ್ತೆ. ಹಂಗಾಗಿ ಇನ್ನೊಂದೇನಂದ್ರೆ ಅದು ಗಲೀಜ್ ಮಾಡ್ಕೊಳ್ಳಲ್ಲ ಜಾಸ್ತಿ. ಯಾಕೆಂದ್ರೆ ನಾವು ಕಟ್ ಹಾಕಿ ಸಾಕುವಂತ ಹಸುಗಳು ಏನ್ ಮಾಡುತ್ತೆ ಅಂದ್ರೆ ಆ ಸಗಣಿ ಕೊಳ್ಳುತ್ತೆ, ಮತ್ತೆ ಅದ್ರ ಮೇಲೆ ಮಲ್ಕೊಳ್ಳುತ್ತೆ. ನಾವು ಬಿಟ್ಟು ಸಾಕೋದ್ ಏನಂದ್ರೆ ಆ ಸಗಣಿ ಹಾಕಿದ್ರೆ ಆ ಜಾಗದಲ್ಲಿ ಮಲ್ಕೊಳ್ಳಲ್ಲ, ಅದ್ ಬಿಟ್ಟು ಬೇರೆ ಜಾಗದಲ್ಲಿ ಮಲ್ಕೊಳ್ಳುತ್ತೆ, ಗೊಜ್ಜೆ ಆಗಲ್ಲ. ಆಮೇಲೆ ನಮ್ಮ ಹಸುಗಳಿಗೆ ನಾವು ತೊಳೆಯಲ್ಲ, ನಾವು ದಿನಕ್ಕೊಂದ್ಸಲ ಹಸುಗಳನ್ನ ತೊಳೆದು ಸ್ನಾನ ಮಾಡಿಸ್ತಾರೆ, ನಾವು ತೊಳೆಯೋದಿಲ್ಲ. ನಾವು 1 ವರ್ಷ ಆದ್ರೂ ಹಂಗೆ ಬಿಟ್ಟಿರ್ತೀವಿ, ಅಂದ್ರೆ ನಮ್ಮ ಹಸುಗಳು ಗೊಜ್ಜೆ ಆಗಲ್ಲ, ಚೆನ್ನಾಗಿರ್ತವೆ. ಆಮೇಲೆ ಒಂದೇನಂದ್ರೆ, ಈಗ 2 ಹಸು ಕಟ್ಕೊಂಡಿದೀವಿ ಅಂದಾಗ ಒಂದು ದಿನ ಪೂರ್ತಿ 2 ಹಸುಗಳಿಗೆ ಮೇವು ತರೋದು, ಮೇವು ಕಟ್ ಮಾಡೋದು, ಮೇವು ಹಾಕೋದು, ಅದ್ರ ಸಗಣಿ ಬಾಚೋದು, ಅದೇ ಕೆಲಸ ಆಗ್ಬಿಡುತ್ತೆ. ಈಗ ನಮ್ದು ಹೆಂಗೆ ಅಂದ್ರೆ, ನಾನು ನನ್ನ 2 ಇಬ್ರಾಳು ಅದೊಂದು ಕೆಲಸ ಮಾಡಕ್ ಹೋದ್ರೆ ಬೆಳಿಗ್ಗೆ ಒಂದೂವರೆ ಗಂಟೆ ಕೆಲಸ, ಸಂಜೆ ಒಂದೂವರೆ ಗಂಟೆ ಕೆಲಸ. ಹೆಂಗೆ ಅಂದ್ರೆ ಬೆಳಿಗ್ಗೆ ಎದ್ದು ಹಾಲು ಕರಿತೀವಿ, ಹಾಲು ಕರೆದಾದ್ಮೇಲೆ ಅದಕ್ಕೆ ಮೇವ್ ಹಾಕ್ಬಿಟ್ಟು ಫೀಡ್ ಹಾಕ್ತಿವಿ. ಫೀಡ್ ಹಾಕ್ಬಿಟ್ಟು ಅದು ಅದು ತಿನ್ಕೊಂಡ ತಕ್ಷಣ ನಾವು ಮಾಮೂಲಿ ಪಡಕ್ ಸಿಸ್ಟಮ್ಗೆ ಓಡಿಸ್ತೀವಿ. ಮತ್ತೆ ಸಂಜೆ ಒಂದೂವರೆ ಗಂಟೆ ಅದೇ ಏನ್ ಪ್ರೊಸೀಜರ್ ಇರುತ್ತೆ ಅದು. ಇನ್ನು ಮಧ್ಯದಲ್ಲಿ ಅದಕ್ಕೇನಿಲ್ಲ, ನೀರಿನ ವ್ಯವಸ್ಥೆ ಮಾಡಿರ್ತೀವಿ, ಅದು ನೀರು ಕುಡ್ಕೊಳ್ಳುತ್ತೆ ಮಲ್ಕೊಳ್ಳುತ್ತೆ ಅಷ್ಟೇನೆ. ಅಂದ್ರೆ ನಮ್ಗೆ ಕೆಲಸನೂ ಉಳ್ಕೊಂತು ಆ ಟೈಮಲ್ಲಿ ನಾವು ಬೇರೆ ಕೆಲಸಗಳು ಮಾಡ್ಕೋಬಹುದು. ಇನ್ನೊಂದೇನಂದ್ರೆ ಅದ್ರ ಜೊತೆಗೆ ನಮ್ದು ಈಗ ಮೇವ್ಗೆ ನಾನು ಸೈಲೇಜ್ ಮಾಡ್ಕೊಂಡಿದ್ದೀನಿ. ಈಗ ಸೈಲೇಜ್ ಇಂದ ಒಂದ್ ಏನಂದ್ರೆ ಒಂದ್ ತಿಂಗಳಲ್ಲಿ ಒಂದ್ ದಿವಸ ಕೆಲಸ ಇರುತ್ತೆ ನಮ್ಗೆ ಈ ಸೈಲೇಜ್ ಮಾಡಕ್ಕೆ. ಒಂದ್ ದಿವಸ ಇಲ್ಲ ಕಡ್ಡಿನ ಪರ್ಚೇಸ್ ಮಾಡಿರ್ತೀವಿ, ಇಲ್ಲ ನಮ್ದೇ ತೋಟದ ಕಡ್ಡಿ ಒಂದ್ ದಿವಸ ಲೇಬರ್ ಇಟ್ಕೊಂಡು ಕುಯ್ಕೊಂಡ್ಬರ್ತೀವಿ, ಸ್ಟಾಕ್ ಮಾಡಿ ಎಲ್ಲಾನು ಸೈಲೇಜ್ ಬ್ಯಾಗ್ಗಳು ಹೊಡಿತೀವಿ. ಸೈಲೇಜ್ ಆಗಿರುತ್ತೆ, ಅದನ್ನ 45 days ಆದ್ಮೇಲೆ ನಾವು ಅದನ್ನ ಹಸುಗಳಿಗೆ ಹಾಕಕ್ ಶುರು ಮಾಡ್ತೀವಿ. ಏನಂದ್ರೆ ದಿವಸಕ್ಕೆ ಎಷ್ಟೆಷ್ಟು ಬೇಕು ಅಷ್ಟೊಂದು ತಗೋತೀವಿ, ಅದನ್ನ ಮತ್ತೆ ಮುಚ್ತೀವಿ ಮಾಡ್ತೀವಿ. ಒಂದ್ ಏನಂದ್ರೆ ನಮ್ಗೆ ಡೈಲಿ ಮೇವ್ ಕುಯ್ಯೋಂಥದ್ದು ಕೆಲಸ ಇರಲ್ಲ, ತಿಂಗಳಲ್ಲಿ ಒಂದ್ ದಿವಸ ಕೆಲಸ ಇರುತ್ತೆ. ಆವಾಗ ನಮ್ಗೆ ಆ ಟೈಮಲ್ಲಿ ಬೇರೆ ಕೆಲಸಗಳು ಮಾಡ್ಕೊಳ್ಳಕ್ಕೆ ಟೈಮ್ ಸಿಗುತ್ತೆ. ಹಂಗಾಗಿ ರೈತರ ಹೆಂಗೆ ಅಂದ್ರೆ ಎಷ್ಟೋ ಸಾಧ್ಯನೋ ಅಷ್ಟು ಕೆಲಸವನ್ನ ಕಮ್ಮಿ ಮಾಡ್ಕೊಳ್ಳೋದನ್ನ ಪ್ರಯತ್ನ ಪಡಬೇಕು. ಅವಾಗ ನಾವು ಬೇರೆ ಕೆಲಸದ ಮೇಲೆ ಇಂಟ್ರೆಸ್ಟ್ ತೋರಿಸಬಹುದು, ಬೇರೆ ಕೆಲಸನ ಮಾಡಬಹುದು, ನಮ್ಮ ಆದಾಯನೂ ವೃದ್ಧಿ ಆಗುತ್ತೆ. ಈ ಸಾಂಪ್ರದಾಯಿಕ ಹಾಲು ಉತ್ಪಾದನೆಗಿಂತಲೂ ಸಾವಯವ ಹಾಲು ಉತ್ಪಾದನೆ ಸ್ವಲ್ಪ ಸುಲಭ ಅಂತ ಹೇಳಂತೀರಿ? ಖಂಡಿತವಾಗ್ಲೂ, ಈಗ ನಾವು ಮಾಡ್ತಾ ಇರೋ ರೀತಿ ನೋಡ್ಕೊಂಡ್ರೆ ತುಂಬಾ ಸುಲಭ, ಮತ್ತೆ ಹಸುಗಳು ಹೆಲ್ದಿ ಆಗಿರುತ್ತೆ. ಈಗ ನಾವು ನೋಡ್ಬೋದು, ನೀವು ಬೇರೆ ಹಸುಗಳಿಗೆ ಈಗ ಬೇರೆ ಫೀಡ್ ಹಾಕಿ ಬೇರೆ ಎಲ್ಲ ಸಾಕ್ತಾರಲ್ಲ, ಅದಕ್ಕೆ ನೋಡ್ಕೊಂಡ್ರೆ ನಮ್ಮ ಹಸುಗಳು ತುಂಬಾ ಹೆಲ್ದಿ ಆಗಿದೆ, ಮತ್ತೆ ತುಂಬಾ ಚೆನ್ನಾಗಿರುತ್ತೆ. ಯಾಕೆಂದ್ರೆ ದಿನ ಒಂದೇ ತರ ಮೇವು ಬೀಳ್ತಾ ಇರುತ್ತೆ ಅದಕ್ಕೆ. ದಿನ ಈಗ ಒಂದ್ ದಿವಸ ಯಾವ್ದೋ ನೇಪಿಯರ್ ಕೊಡೋದು, ಇನ್ನೊಂದ್ ದಿವಸ ಯಾವ್ದೋ ಬಲ್ತಿಲ್ದೆ ಇರೋ ಜೋಳ ಕಡ್ಡಿ ಕೊಡೋದು, ಇನ್ನೊಂದ್ ದಿವಸ ಯಾವ್ದೊಂದು ಅಲಸಂದೆ ಹಾಕಿರ್ತೀನಿ ಅದನ್ನ ಕೊಡೋದು, ಆ ತರ ಇರಬಾರ್ದು. ನಾವ್ ಏನು ಒಂದು ಮೆನು ಕೊಡ್ತಾ ಇರ್ತೀವಿ ಡೈಲಿ ಅದೇ ಇರಬೇಕು, ಚೇಂಜ್ ಆಗ್ತಾ ಇರಬಾರ್ದು. ಅವಾಗ ಅದ್ರ ಹೆಲ್ತ್ ಚೆನ್ನಾಗಿರುತ್ತೆ. ಆದಷ್ಟು ನಾವು ಹಸುಗಳಿಗೆ ಗ್ರೀನ್ ಕೊಡೋದನ್ನ ಅವಾಯ್ಡ್ ಮಾಡಬೇಕು. ಯಾಕೆಂದ್ರೆ ಜಾಸ್ತಿ ಹಸಿರು ಮೇವು ಕೊಟ್ಟಾಗ ಅದರಲ್ಲಿ ಕೆಲವೊಂದು ಹಸಿರು ಮೇವಲ್ಲಿ ಏನಂತ ಹುಳಗಳಿರುತ್ತೆ, ಅದು ಹೊಟ್ಟೆ ಉಬ್ಬರಿಸ್ಕೊಳ್ಳೋ ತರ ಇರುತ್ತೆ, ಬೇರೆ ಏನೇನೋ ಪ್ರಾಬ್ಲಮ್ ಆಗುತ್ತೆ. ಈಗ ನಾವು ಈ ಸೈಲೇಜ್ ಕೊಡೋದ್ರಿಂದ ಅದ್ರಲ್ಲಿ ಯಾವ್ದು ಆ ತರ ಪ್ರಾಬ್ಲಮ್ ಇರಲ್ಲ. ಮತ್ತೆ ಅದ್ರ ಜೊತೆಗೆ ಒಣಮೇವು ಕೊಡ್ತೀವಿ ನಾವು, ರಾಗಿ ಹುಲ್ಲನ್ನ ಸ್ಟಾಕ್ ಮಾಡ್ಕೊಂಡಿರ್ತೀವಿ, ಅದೊಂದು ಸ್ವಲ್ಪ ಕೊಡ್ತೀವಿ. ಹಂಗಾಗಿ ಅದು ಹೆಲ್ದಿ ಆಗಿರುತ್ತೆ. ನಾವ್ ಯಾವ್ದೇ ಪ್ರಾಣಿಗಾದ್ರೂ ಅಷ್ಟೇ ಒಣಗಿರೋ ಮೇವನ್ನ ಜಾಸ್ತಿ ಕೊಟ್ಟಾಗ ಅದು ತುಂಬಾ ಹೆಲ್ದಿ ಆಗಿರುತ್ತೆ, ತುಂಬಾ ಚೆನ್ನಾಗಿ ಜೀರ್ಣ ಆಗುತ್ತೆ ಅದು. ಹಾಲಿನಿಂದ ಪ್ರತಿ ದಿವಸ ಎಷ್ಟು ಹಣ ಸಿಗುತ್ತೆ ನಿಮಗೆ, ಮತ್ತೆ ಎಷ್ಟು ಹಾಲು ಉತ್ಪಾದನೆ ಆಗ್ತದೆ ಈಗ? ಸರ್, ಇವಾಗ ನನ್ನ ಇದರಲ್ಲಿ ಒಂದು ದಿವಸಕ್ಕೆ 80 liters ಹಾಲು ಬರ್ತಾ ಇದೆ, ಒಂದು ಟೈಮ್ಗೆ 40 liters ಹಂಗೆ. ಇವತ್ತು ನನಗೆ ಒಂದು 2,500 3,000 rupees ಪೇಮೆಂಟ್ ಒಂದು ದಿನಕ್ಕೆ ನನಗೆ ಆಗ್ತಾ ಇದೆ. ಹಸುಗಳು ಯಾವ ತಳಿ ಸಾಕೊಂಡಿದ್ದೀರಿ? ಸರ್, ಇವಾಗ ನನ್ನ ಹತ್ರ ಇರೋದು ಪ್ಯೂರ್ HF ಇದೆ, ಮತ್ತೆ ಅದ್ರ ಜೊತೆಗೆ ಒಂದ್ ಮಾತ್ರ ಆಲ್ ಬ್ಲಾಕ್ ಇದೆ, ಇನ್ನೆಲ್ಲ HF ಹಸುಗಳೇ. ಮತ್ತೆ ಕರುಗಳು ಸಾಕೊಂಡಿದ್ದೀನಿ, ಕರುಗಳು ಇದೆ. ಈ ಕೋಳಿ ಸಾಕಾಣಿಕೆ ಎಷ್ಟು ವರ್ಷದಿಂದ ಮಾಡ್ತಾ ಇದ್ರಿ ಲಕ್ಷ್ಮೀಶ್? ಸರ್, ಕೋಳಿ ಸಾಕಾಣಿಕೆನ ಹೆಚ್ಚು ಕಮ್ಮಿ ನಾವು ಚಿಕ್ಕ ವಯಸ್ಸಿಂದ ಮಾಡ್ಕೊಂತ ಬರ್ತಾ ಇದೀವಿ. ಅದರಲ್ಲಿ ಏನಾಗ್ಬಿಟ್ಟಿದೆ ಅಂದ್ರೆ ಕೋಳಿ ಸಾಕಾಣಿಕೆನಲ್ಲಿ ಈ ನಾಟಿ ಕೋಳಿ ಅಂತ ಹೇಳ್ತೀವಿ ನಾವು, ಆ ನಾಟಿ ಕೋಳಿನಲ್ಲಿ ಪ್ಯೂರ್ ನಾಟಿ ಕೋಳಿ ಹುಡ್ಕೋದೆ ತುಂಬಾ ಕಷ್ಟ ಆಗಿದೆ. ಇವಾಗೆಲ್ಲ ಶೆಡ್ ಅಲ್ಲಿ ಫಾರಮ್ ಅಲ್ಲಿ ಸಾಕ್ತಾರೆ ಫೀಡ್ ಹಾಕಿ. ಪ್ಯೂರ್ ನಾಟಿ ಕೋಳಿನ ನಾವು ಯಾರಾದ್ರೂ ಸಂತೆನಲ್ಲಿ ಹುಡ್ಕೊಂಡು ಹೋದ್ರೆ ಏ ಇದೇ ನಾಟಿ ಕೋಳಿ ಅಂತಾರೆ, ಇದು ನಾಟಿ ಕೋಳಿ ಅಲ್ಲಪ್ಪ ಕ್ರಾಸ್ ಬ್ರೀಡ್ ಅಂದ್ರೆ ನಮ್ಗೆ ಜಗಳಕ್ಕೆ ಬರೋ ಸ್ಟೇಜ್ ಆಗಿದೆ. ಯಾಕೆಂದ್ರೆ ನಾನು ಮನೆಯಲ್ಲೇ ಸಾಕಿರೋದು, ನಾನು ಬಿಟ್ಟೆ ಸಾಕಿರೋದು ಅಂತಾರೆ. ಅಂದ್ರೆ ಅವ್ರಿಗೆ ಗೊತ್ತಿರಲ್ಲ ಇದು ಅವ್ರ ಬಿಟ್ಟೆಸ್ ಆಗಿರ್ಬೋದು, ಆದ್ರೆ ಅದು ಕ್ರಾಫ್ಟ್ ಬ್ರೀಡ್ ಆಗಿರುತ್ತೆ ಅಂತ. ಹಂಗಾಗಿ ನಾಟಿ ಕೋಳಿ ತುಂಬಾ ರೇರ್ ಆಗಿದೆ ಸರ್. ಇವಾಗ ಪ್ಯೂರ್ ನಾಟಿ ಹುಡ್ಕೋ ತುಂಬಾ ಕಷ್ಟ ಇದೆ. ನೀವು ಬಹಳ ಪ್ಯೂರ್ ಆಗಿರೋ ಅಂತ ನಾಟಿ ಕೋಳಿ ಸಾಕ್ತಾ ಇದ್ರೆ ಹೇಗೆ? ಹೆಚ್ಚು ಕಮ್ಮಿ ನಂದು 80-90% ಪ್ಯೂರ್ ಇದೆ ಸರ್. 100% ಅಂತ ಹೇಳಕ್ ಆಗಲ್ಲ. 100% ಅಂತ ನಾವು ಹುಡುಕ್ಬೇಕಂದ್ರೆ ಈ ಕಾಡ್ ಜನಗಳು ಇರ್ತಾರಲ್ಲ, ಕಾಡ್ ಜನಗಳು ಇರ್ತಾರಲ್ಲ ಅಂತ ಜಾಗದಲ್ಲಿ ಹೆಚ್ಚಿಗೆ ಸಿಗೋದು. ನಮ್ಮ ಇದರಲ್ಲಿ ಸ್ವಲ್ಪ ಆದಷ್ಟು ಕ್ರಾಫ್ ಬೀಡ್ ಆಗ್ಬಿಟ್ಟಿರುತ್ತೆ. ಹಂಗಾಗಿ ನಂದು ಒರಿಜಿನಲ್ ಪ್ಯೂರ್ ಅಂತ ಹೇಳಕ್ ಆಗಲ್ಲ. ಅಂತಂದ್ರೆ ಇಲ್ಲೆಲ್ಲ ಬೇರೆ ಬೇರೆ ಕೋಳಿಗಳು ಸಾಕಾಣಿಕೆ ಮಾಡೋದ್ರಿಂದ ನಮ್ದು ಬೇರೆ ಇಲ್ಲಿ ಸುತ್ತಮುತ್ತ ಇರೋ ಕೋಳಿಗಳು ಹೋಲಿಸ್ಕೊಂಡ್ರೆ ನಮ್ದು ಆದಷ್ಟು ಪರವಾಗಿಲ್ಲ. ಎಷ್ಟು ಕೋಳಿಗಳು ಸಾಕ್ತಾ ಇದ್ರಿ? ಸರ್, ಇವಾಗ ಒಂದು 40 ಇದೆ. ಹೇಗೆ ಆದಾಯ ಸಿಗುತ್ತೆ ನಿಮ್ಗೆ ಇದರಲ್ಲಿ? ಸರ್, ಮುಂಚೆಗೆಲ್ಲ ಲೆಕ್ಕ ಹಾಕೊಂಡ್ರೆ ಈಗ ತುಂಬಾ ಒಳ್ಳೆ ಆದಾಯ ಇದೆ. ಮುಂಚೆ ಎಲ್ಲ 200-250 rupees ಕೆಜಿ ಇತ್ತು ಒಂದ್ ಕೆಜಿ ಕೋಳಿ ನಾಟಿ ಕೋಳಿ. ಇವತ್ತು 500-550 rupees ವರೆಗೂ ಹೋಗ್ತಾ ಇದೆ ಒಂದ್ ಕೆಜಿ. ಈಗ ನಮ್ಮನೆ ಹತ್ರನೇ ಬಂದು 450-480 rupees ವರೆಗೂ ಪರ್ಚೇಸ್ ಮಾಡ್ತಾ ಇದಾರೆ. ಇವಾಗ ನಾವು ಈಗ ಕುರಿ ಅಥವಾ ಮೇಕೆ ಮಟನ್ ಲೆಕ್ಕ ಹಾಕೊಂಡ್ರೆ ಇದೇ ರೇಟ್ ಜಾಸ್ತಿ ಆಗ್ತಾ ಇದೆ, ನಾಟಿ ಕೋಳಿ ರೇಟೇ ಜಾಸ್ತಿ ಆಗ್ತಾ ಇದೆ ಇವಾಗ. ಇನ್ನು ಜಾಸ್ತಿ ಮಾಡೋಂತ ಸಾಧ್ಯತೆ ಇದೆಯಾ ಹೇಗೆ? ಇಲ್ಲ ಸರ್, ನಾನೀಗ ಹಸುಗಳು ಎಲ್ಲ ಮಾಡ್ಕೊಂಡ್ರದ್ರಿಂದ ಅಷ್ಟೇ ಸಾಕು, ಅದನ್ನೇ ಮರಿ ಮಾಡಿಸ್ಕೊಂಡು ಮಾರೋಣ ಅಂತ ಅನ್ಕೊಂಡಿದ್ದೀನಿ. ನಾಟಿ ಕೋಳಿಗಳಿಗೆ ಶತ್ರುಗಳು ಜಾಸ್ತಿ, ಹಂಗಾಗಿ ತುಂಬಾ ಜನ ಅದನ್ನ ಸಾಕಾಣಿಕೆ ಮಾಡ್ಲಿಕ್ಕೆ ಇಷ್ಟಪಡೋದಿಲ್ಲ. ಕಷ್ಟಪಟ್ಟು ಸಾಕಿರ್ತಾರೆ, ನಾಯಿನೋ ಮತ್ತೆ ಮುಂಗುಸಿನೋ ಏನೋ ಬಂದು ಹಿಡ್ಕೊಂಡು ಹೋಗ್ಬಿಡುತ್ತೆ ಅನ್ನೋಂಥದ್ದು. ಈ ರಕ್ಷಣೆಗೆ ಏನು ವಿಧಾನಗಳನ್ನ ಬಳಸ್ತಾ ಇದ್ದೀರಿ? ಸರ್, ಅದಕ್ಕೆ ನಾನು ಏನ್ ಮಾಡ್ತೀನಿ ಅಂದ್ರೆ ನಾನು ಸಂಜೆವರೆಗೂ ಕೂಡ ಹಾಕಿರ್ತೀನಿ, ಒಂದು ಜಾಲರಿ ಟೈಪ್ ಮಾಡ್ಕೊಂಡಿದ್ದೀನಿ ಅದ್ರಲ್ಲಿ ಕೂಡ ಹಾಕಿರ್ತೀನಿ. ಸಂಜೆ ಒಂದು 2 hours ಮಾತ್ರ ಹೊರಗಡೆ ಬಿಡ್ತೀನಿ, ಹೊರಗಡೆ ಮೇಯ್ಕೊಂಡು ಬರುತ್ತೆ. ಸ್ವಲ್ಪ ಏನ್ ಮಾಡ್ತೀನಿ ಅಂದ್ರೆ ನಮ್ಮ ಮನೇಲಿರೋದು ಅಕ್ಕಿ ರಾಗಿ ಈ ತರದ್ ಹಾಕ್ತೀನಿ, ಬೇರೆ ಯಾವ್ದು ಫೀಡ್ ಹಾಕಲ್ಲ. ಈ ಅಕ್ಕಿ ರಾಗಿ ಈ ತರದ್ ಹಾಕೊಂಡು ಸಾಕ್ತಾ ಇದ್ದೀನಿ. ಮೊಲಗಳು ಎಷ್ಟು ವರ್ಷದಿಂದ ಸಾಕಾಣಿಕೆ ಮಾಡ್ತಿದ್ರ ಮತ್ತೆ ಎಷ್ಟು ಮೊಲಗಳ ಸಾಕಾಣಿಕೆಯನ್ನ ಮಾಡ್ತಾ ಇದ್ರಿ? ಸರ್, ನನ್ನ ಮೊಲನ ಹೆಚ್ಚು ಕಮ್ಮಿ ಹೇಳ್ಬೇಕಂದ್ರೆ ಒಂದ 10-12 ವರ್ಷದಿಂದ ಮೊಲಗಳು ಸಾಕ್ತಾ ಇದ್ದೀನಿ. ನನ್ನ ಹತ್ರ ಮುಂಚೆ 400 ಮೊಲ ಇತ್ತು. ನಾನು ಜಾಸ್ತಿ ಪ್ರಮಾಣದಲ್ಲೇ ಮೊಲ ಮಾಡ್ಕೊಂಡಿದ್ದೆ. ಅದು ಏನಾಯ್ತಂದ್ರೆ ನನಗೆ ಸ್ವಲ್ಪ ಸ್ಕಿನ್ ಅಲರ್ಜಿ ಆಗಕ್ಕೆ ಶುರು ಆಯ್ತು. ಅದು ಯೂರಿನ್ ಸ್ವಲ್ಪ ಸ್ಟ್ರಾಂಗ್ ಇರೋದ್ರಿಂದ ಸ್ಕಿನ್ ಅಲರ್ಜಿ ಆಗಕ್ಕೆ ಶುರು ಆಯ್ತು. ಹಂಗಾಗಿ ನಾನು ಸ್ವಲ್ಪ ಕಮ್ಮಿ ಮಾಡ್ಕೊಂಡೆ. ಇವಾಗ ಸ್ವಲ್ಪ ಪ್ರಮಾಣದಲ್ಲಿ ಇಟ್ಕೊಂಡಿದ್ದೀನಿ. ಅದರಲ್ಲೂ ಒಳ್ಳೆ ಆದಾಯ ಇದೆ ಸರ್, ತುಂಬಾ ಬೇಡಿಕೆ ಇದೆ ಮೊಲಕ್ಕೆ. ಅದನ್ನು ಒಳ್ಳೆ ಆದಾಯ ಇರೋದ್ರಿಂದ ಸಾಕ್ಬೋದು. ಮೊಲಗಳು ಬೇಗ ಬೇಗ ಮರಿ ಹಾಕುತ್ತೆ, ಹಂಗಾಗಿ ಅವುಗಳ ಸಂಖ್ಯೆ ಹೆಚ್ಚಾಗುತ್ತೆ. ಮತ್ತೆ ಮಾರಾಟ ಹೇಗ್ ಮಾಡ್ತೀರಿ ಸರ್? ಮಾರಾಟ ಹೆಂಗೆ ಅಂದ್ರೆ, ಇವಾಗ ಫ್ಯಾನ್ಸಿಯಾಗಿ ಸಾಕೋರು ತುಂಬಾ ಇಷ್ಟಪಡ್ತಾರೆ. ಈ ವೈಟ್ ಬ್ರೀಡ್ ಏನಿದೆ, ವೈಟ್ ಅನ್ನ ಫ್ಯಾನ್ಸಿಯಾಗಿ ಸಾಕೋರು ತುಂಬಾ ಇಷ್ಟಪಡ್ತಾರೆ, ಬಂದು ತಗೊಂಡು ಹೋಗ್ತಾರೆ. ಮತ್ತೆ ಅದ್ರ ಜೊತೆಗೆ ಮೊಲನ ತಿನ್ನೋರು ಇದಾರೆ, ಮಾಂಸಕ್ಕಾಗೂ ಉಪಯೋಗಿಸ್ತಾ ಇದಾರೆ. ಹಂಗಾಗಿ ತುಂಬಾ ಬೇಡಿಕೆ ಇದೆ ಸರ್. ಬೇಡಿಕೆ ಚೆನ್ನಾಗಿದೆ, ಅದಕ್ಕೆ ಖಂಡಿತವಾಗ್ಲು. ಇಲ್ಲೇ ಬಂದು ಕೊಂಡ್ಕೊಂಡು ಹೋಗ್ತಾರ ಹೇಗೆ? ಹೌದು ಸರ್, ಇಲ್ಲೇ ನಮ್ಮ ಮನೆ ಹತ್ರನೇ ಬಂದು ಕೊಂಡ್ಕೊಂಡು ಹೋಗ್ತಾ ಇದಾರೆ. ಅದನ್ನು ತೂಕದ ಲೆಕ್ಕದಲ್ಲಿ ಕೊಡ್ತೀರಾ ಹೇಗೆ? ಒಂದ 400-420 ರೂಪಾಯಿ ಕೆಜಿನಲ್ಲಿ ಕೊಡ್ತಾ ಇದೀವಿ ಸರ್. ಈ ಗಿನಿಪಿಗ್ಗಳನ್ನು ಕೂಡ ಸಾಕಾಣಿಕೆಯನ್ನ ಮಾಡ್ತಾ ಇದ್ದೀರಿ, ಎಷ್ಟು ವರ್ಷದಿಂದ ಸಾಕಾಣಿಕೆ ಮಾಡ್ತಿದ್ದೀರಾ ಮತ್ತೆ ಏನೇನು ಅನುಕೂಲ ಮಾಡ್ಕೊಂಡಿದ್ದೀರ ಅದರಿಂದ? ಸರ್, ಗಿನಿಪಿಗ್ ಅನ್ನ ನಾನು ಹೆಚ್ಚು ಕಮ್ಮಿ ಒಂದು 2-2.5 ವರ್ಷದಿಂದ ಸಾಕ್ತಾ ಇದ್ದೀನಿ. ಗಿನಿಪಿಗ್ ಅಲ್ಲಿ ಒಂದೇನಂದ್ರೆ ತುಂಬಾ ಒಳ್ಳೆ ಆದಾಯ ಇದೆ, ಅದ್ ಸ್ವಲ್ಪ ಕೇರ್ ತಗೊಂಡು ಮಾಡ್ಬೇಕು. ನಮ್ಮ ವಾತಾವರಣಕ್ಕೆ ಸೆಟ್ ಆಗ್ಬಿಟ್ರೆ ತುಂಬಾ ಒಳ್ಳೇದದು. ಅದು ಏನಕ್ಕೆ ಅಂದ್ರೆ ಲ್ಯಾಬ್ ಗಳಲ್ಲಿ ಉಪಯೋಗಿಸ್ತಾರೆ. ಲ್ಯಾಬ್ ಗಳಲ್ಲಿ ಈಗ ಹೊಸ ಮೆಡಿಸಿನ್ ಯಾವ್ದಾದ್ರು ತಯಾರು ಮಾಡಿದ್ರೆ ಎಕ್ಸ್ಪೆರಿಮೆಂಟ್ ಗಾಗಿ ಉಪಯೋಗಿಸ್ತಾರೆ ಅದನ್ನ. ಇವತ್ತಿನ ಮಾರ್ಕೆಟ್ ಬಂದ್ರೆ ಅದು ಒಂದು ಗಿನಿಪಿಗ್ ಮರಿ ಹಾಕಿ ಅದ್ ಮರಿ ಹುಟ್ಟಿದ್ರೆ 15-20 ದಿವಸಕ್ಕೆ ಅದು 180 ಗ್ರಾಮ್ ಕ್ರಾಸ್ ಆಗುತ್ತೆ. 15 ದಿವಸ ಕ್ರಾಸ್ ಮುಗಿತು ಅಂದ್ರೆ 180 ಗ್ರಾಮ್ ಕ್ರಾಸ್ ಆಗುತ್ತೆ, ಚೆನ್ನಾಗಿ ಮೇಂಟೈನ್ ಮಾಡಿದ್ರೆ. ಆ 180 ಗ್ರಾಮ್ ಬಂದ್ರೆ ಇವತ್ತು 550 ರೂಪಾಯಿ ಬೆಲೆ ಇದೆ ಒಂದ್ ಗಿನಿಪಿಗ್ಗೆ. ಅದು ಒಂದ್ ಗಿನಿಪಿಗು 2-4 ಮರಿವರೆಗೂ ಆಗುತ್ತೆ. ಅಟ್ಲೀಸ್ಟ್ ನಾವ್ 2 ಮರಿ ಲೆಕ್ಕ ಹಾಕೊಂಡ್ರು 80-85 ದಿವಸ ಅದ್ ಬ್ರೀಡಿಂಗ್ ಟೈಮು. 85 ದಿವಸ 3 ತಿಂಗಳು ಅನ್ಕೊಂಡ್ರು 3 ತಿಂಗಳಿಗೆ 1,100-1,200 ರೂಪಾಯಿ ಆದಾಯನ ಒಂದ್ ಗಿನಿಪಿಗ್ ನಮಗೆ ತಂದು ಕೊಡುತ್ತೆ 3 ತಿಂಗಳಲ್ಲಿ. ಎಷ್ಟು ಸಂಖ್ಯೆಯಲ್ಲಿ ಸಾಕಾಣಿಕೆಯನ್ನು ಮಾಡ್ತೀರಾ ಮತ್ತೆ ಅದಕ್ಕೆ ಬೇಕಾಗಿರತಕ್ಕಂತಹ ಮೂಲಭೂತ ಸೌಕರ್ಯಗಳನ್ನ ಸಾಕಾಣಿಕೆಗೆ ಏನೇನ್ ಮಾಡ್ಕೊಂಡಿದ್ರಿ? ಸರ್, ನಾನು ಒಂದು 50 ಸಾಕಿದ್ದೆ, ಗೇಜಲ್ಲೇ ಸಾಕಿದ್ದೆ. ಗೇಜಲ್ಲಿ ತುಂಬಾ ಚೆನ್ನಾಗಿ ಬಂತು, ಅದರಲ್ಲಿ ಒಳ್ಳೆ ಆದಾಯನು ಪಡ್ಕೊಂಡು ಸಾಕ್ತಾ ಇದ್ದೀನಿ ಸರ್. ಎಷ್ಟು ಆದಾಯ ಬಂತು ಅದರಿಂದ ನಿಮಗೆ? ಸರ್, ನನಗೆ 50 ಸಾಕಿದೀನಿ ಅಂದ್ರೆ ಒಂದ್ಸಲ ನಾನು 3 ತಿಂಗಳಿಗೆ ಒಂದ 20-25 ಸಾವಿರ ಆದಾಯ ಸಿಗ್ತದೆ ಸರ್ ಅದರಲ್ಲಿ 50ಕ್ಕೆ. ಪರವಾಗಿಲ್ಲ, ಒಳ್ಳೆ ಆದಾಯ ಅಲ್ವಾ? ಒಳ್ಳೆ ಆದಾಯ ಸರ್. ಹೆಚ್ಚು ಕಾಳಜಿ ಕೇಳುತ್ತ ಅದು ಹೇಗೆ? ಇಲ್ಲ ಸರ್, ಹೆಚ್ಚು ಕಾಳಜಿ ಏನಿಲ್ಲ, ಗ್ರೀನ್ ಕೊಡ್ಬೇಕು ಅದಕ್ಕೆ. ಈಗ ಮೆಕ್ಕೆಜೋಳದ ಕಡ್ಡಿ ಏನ್ ಹೇಳ್ತೀವಿ, ಮೆಕ್ಕೆಜೋಳದ ಕಡ್ಡಿನ ತೀರಾ ಬಲ್ತಿರ್ಲಬಾರ್ದು, ತೀರಾ ಎಳೆದು ಆಗ್ಬಾರ್ದು, ಒಂದ್ ಸ್ಟೇಜ್ ಅಲ್ಲಿ ಇರ್ಬೇಕು. ಮತ್ತೆ ಅದ್ರ ಜೊತೆಗೆ ಕುದುರೆ ಮೆಂತ್ಯ ಈ ತರದನ್ನ ಕೊಟ್ಕೊಂತ ಹೋಗ್ಬೇಕು, ತುಂಬಾ ಚೆನ್ನಾಗಿ ಡೆವಲಪ್ ಆಗುತ್ತೆ ಸರ್. ಜೇನು ಸಾಕಾಣಿಕೆನು ಕೂಡ ಮಾಡ್ತಾ ಇದ್ರಿ, ಎಷ್ಟು ವರ್ಷದಿಂದ ಮಾಡ್ತಾ ಇದ್ರಿ ಮತ್ತೆ ಎಷ್ಟು ಪೆಟ್ಟಿಗೆಗಳನ್ನ ಇಟ್ಕೊಂಡಿದ್ರಿ? ಸರ್, ಜೇನು ಸಾಕಾಣಿಕೆನ ನಾನು ಹೆಚ್ಚು ಕಮ್ಮಿ 4 ವರ್ಷದಿಂದ ಮಾಡ್ತಾ ಇದ್ದೀನಿ. ಅದರಲ್ಲಿ ಈಗೊಂದು ನಂದೊಂದು 36 ಪೆಟ್ಟಿಗೆ ಇದೆ. 36 ಪೆಟ್ಟಿಗೆನಲ್ಲಿ ಹೋದ ವರ್ಷ ಸ್ವಲ್ಪ ಬಿಸಿಲು ಜಾಸ್ತಿ ಆದ್ರಿಂದ ಸ್ವಲ್ಪ ಎದ್ದೋಗ್ಬಿಡ್ತು. ಇವಾಗ ಒಂದು 25 ಪೆಟ್ಟಿಗೆ ಇದೆ, ತುಂಬಾ ಚೆನ್ನಾಗಿದೆ ಸರ್. ತುಂಬಾ ಚೆನ್ನಾಗಿ ಒಳ್ಳೆ ಆದಾಯನು ಬರ್ತಾ ಇದೆ ಅದರಲ್ಲಿ. ಒಳ್ಳೆ ನನ್ನ ತೋಟದ ಇಳುವರಿ ಜಾಸ್ತಿ ಆಗೈತೆ ಪರಾಗಸ್ಪರ್ಶ ಆಗಿ. ಜೇನ್ಗೂ ತುಂಬಾ ಒಳ್ಳೆ ಮಾರ್ಕೆಟ್ ಇರೋದ್ರಿಂದ ನನ್ನ ಮನೆ ಹತ್ರನೇ ಬಂದು ಎಲ್ಲ ತಗೊಂಡು ಹೋಗ್ತಾರೆ ಅಂದ್ರೆ ಒಳ್ಳೆ ಆದಾಯ ಏನಿದೆ ಸರ್ ಅದರಲ್ಲಿ. ಹೇಗೆ ಮಾರಾಟ ಮಾಡ್ತೀರಿ ಪ್ರತಿ ಕೆಜಿಗೆ ಮತ್ತೆ ಒಂದ್ ವರ್ಷಕ್ಕೆ ಎಷ್ಟು ಕೆಜಿ ಸಿಗುತ್ತೆ ನಿಮ್ಗೆ? ಸರ್, ಪ್ರತಿ ಕೆಜಿಗೆ ನಾನ್ ಕೊಡ್ತಾ ಇರೋದು 700 ರೂಪಾಯಿ ಕೆಜಿನಲ್ಲಿ ಕೊಡ್ತಾ ಇದ್ದೀನಿ. ಒಂದು ಪೆಟ್ಟಿಗೆನಲ್ಲಿ ಒಂದು ವರ್ಷದಲ್ಲಿ 4-5 ಕೆಜಿ ಸಿಗುತ್ತೆ ಸರ್ ನನಗೆ. ಅಲ್ಲಿಗೆ ಒಂದ 4 ಕೆಜಿ ಲೆಕ್ಕ ಹಾಕೊಂಡ್ರು ಒಂದ 2,800-3,000 ರೂಪಾಯಿವರೆಗೂ ಒಂದ್ ಪೆಟ್ಟಿಗೆನಲ್ಲಿ ಆದಾಯ ಸಿಗುತ್ತೆ. ಅಲ್ಲಿಗೆ ಹೆಚ್ಚು ಕಮ್ಮಿ ಒಂದ 70-80 ಸಾವಿರ ರೂಪಾಯಿ ಒಂದ್ ವರ್ಷದಲ್ಲಿ ನನಗೆ ಆದಾಯ ಸಿಗ್ತದೆ ಸರ್. 70-80 ಸಾವಿರ ರೂಪಾಯಿ ಜೇನಲ್ಲೇ ನಿಮಗೆ ಸಿಗ್ತದೆ. ಒಂದ್ 70-80 ಸಾವಿರ ರೂಪಾಯಿ ಸಿಗ್ತಾ ಇದೆ. ಈಗ ಹಸು ಸಾಕಾಣಿಕೆಯನ್ನ ಮಾಡ್ತಾ ಇದ್ರಿ, ಕೋಳಿ ಸಾಕಾಣಿಕೆಯನ್ನ ಮಾಡ್ತಾ ಇದ್ರಿ, ಇದ್ರ ಜೊತೆಗೆ ಕುರಿಗಳ ಸಾಕಾಣಿಕೆಯನ್ನು ಮಾಡ್ತಾ ಇದ್ರಿ. ಎಷ್ಟು ಕುರಿಗಳನ್ನ ಸಾಕ್ತಿರಿ? ಸರ್, ನಾನು ಕುರಿಗಳನ್ನ ಒಂದ್ 20 ಟಗರುಗಳನ್ನ ಸಾಕ್ತಾ ಇದ್ದೀನಿ. ಅಮೀನ್ಗಡ್ ಟಗರುಗಳು ಮತ್ತೆ ಕೆಂಗೂರಿಯನ್ನ ಸಾಕ್ತಾ ಇದ್ದೀನಿ. ಅವು ನನ್ಗೆ ಹೆಂಗೆ ಅಂದ್ರೆ 4-5 ತಿಂಗಳು ಮಾತ್ರ ನಾನು ಸಾಕ್ತೀನಿ, ಜಾಸ್ತಿ ಸಾಕಲ್ಲ. ಮರಿಗಳನ್ನ ತಗೋಬರ್ತೀನಿ ಸಂತೆನಲ್ಲಿ, ಒಂದು 6-7 ಸಾವಿರ ರೂಪಾಯಿಗೆ ಒಂದ್ ಮರಿ ಸಿಗುತ್ತೆ. ಅದನ್ನ ತಗೊಂಬಂದು ಒಂದ್ 4-5 ತಿಂಗಳು ಸಾಕ್ತೀನಿ. 4-5 ತಿಂಗಳು ಸಾಕಿ ಆದ್ಮೇಲೆ ನನಗೆ ಒಂದ 12-13 ಸಾವಿರ ರೂಪಾಯಿಗೆ ಹೋಗುತ್ತೆ ಒಂದು. ಅಲ್ಲಿಗೆ ನನಗೆ ಒಂದ್ 2-2.5 ಸಾವಿರ ರೂಪಾಯಿ ಖರ್ಚು ಬಂದ್ರು 4 ಸಾವಿರ ರೂಪಾಯಿ ನನಗೆ ಒಂದು ಮರಿಯಿಂದ ಉಳಿಯುತ್ತೆ ಸರ್. ಮಾರಾಟ ಏನ್ ಸಂತೆಲ್ಲೇ ಮಾಡ್ತೀರಾ ಅಥವಾ ಯಾವ್ದಾದ್ರು ಸಂದರ್ಭಗಳನ್ನು ನೋಡ್ಕೊಂಡು ಮಾರಾಟ ಮಾಡ್ತೀರಾ? ಹಾಗೆ ಈ ಬಕ್ರೀದ್ ಟೈಮ್ ಅಲ್ಲಿ ನೋಡ್ ಮಾಡ್ತೀವಿ, ಕೆಲವೊಂದು ಹಬ್ಬಗಳು ಇರ್ತವೆ, ಮತ್ತೆ ಕೆಲವರು ಇಲ್ಲೇನೆ ಆರ್ಡರ್ ಕೊಟ್ಟು ಕಟ್ ಮಾಡಿಸ್ಕೊಂಡು ಹೋಗ್ತಾರೆ ಯಾವ್ದಾರು ಫಂಕ್ಷನ್ ಇದ್ರೆ. ಹಂಗಾಗಿ ಮಾರ್ಕೆಟ್ಗೆ ತೊಂದರೆ ಇಲ್ಲ ಸರ್. ಈಗ ಮಾರಾಟ ಮಾಡೋ ಅಂತದ್ದು ಹೆಚ್ಚು ಲಾಭನ ಅಥವಾ ನೀವೇ ಕಟ್ ಮಾಡಿಕೊಡೋ ಅಂತದ್ದು ಹೆಚ್ಚು ಲಾಭನ? ಸರ್ ನಾವೇ ಕಟ್ ಮಾಡಿಕೊಟ್ರೆ ಹೆಂಗಂದ್ರೆ ಅದು ಎಷ್ಟು ವೆಯ್ಟ್ ಬರುತ್ತೆ ಅಷ್ಟು ದುಡ್ಡು ನಮಗೆ ಕರೆಕ್ಟ್ ಆಗಿ ಸಿಕ್ಕಿರುತ್ತೆ. ಕೆಲವೊಂದು ಟೈಮ್ ನಾವು ಲೈವ್ ವೆಯ್ಟ್ ಕೊಟ್ಟಾಗ ಅದು ನಮಗೆ ಕರೆಕ್ಟ್ ಆಗಿ ಗೊತ್ತಿರಲ್ಲ. ಈಗ ಜ್ಯೂಸ್ ಅತ್ತೆ ನಾವು ಮಾರಾಟ ಮಾಡಿದಾಗ ಉಂಡಿ ಕೊಡ್ತೀವಿ ಇಷ್ಟು ಬರ್ಬೋದು ಅಂತ ಅಂದಾಜಲ್ಲಿ ಕೊಡ್ತೀವಿ ನಾವು, ಆವಾಗ ನಮ್ಗೆ ಅಷ್ಟೊಂದು ಆದಾಯ ಬರಲ್ಲ. ಯಾಕೆಂದ್ರೆ ಕೆಲವು ಟೈಮ್ ಒಂದ್ ಮರಿ ವೇಸ್ಟ್ ಜಾಸ್ತಿ ಹೋಗುತ್ತೆ. ಈಗ ಕೂದಾಗ ಈಗ ಒಂದ್ 40 ಕೆಜಿ ಮರಿ ಇದೆ ಅಂದ್ರೆ ಒಂದ್ 15 ಕೆಜಿ ವೇಸ್ಟ್ ಹೋಗುತ್ತೆ. ಯಾವಾಗ ನಾವು ಕೂದಾಗ ಅಲ್ಲಿಗೆ ಒಂದ್ 25 ಕೆಜಿ ಬರುತ್ತೆ ಅಂತ ಅನ್ಕೋಬಹುದು. ಒಂದೊಂದ್ ಮರಿ ಬರೀ 10 ಕೆಜಿ ಹೋಗುತ್ತೆ, ಅವಾಗ ನಮ್ಗೆ 5 ಕೆಜಿ ಜಾಸ್ತಿ ಸಿಗುತ್ತಲ್ಲ ಅದರಲ್ಲಿ. ಹಂಗಾಗಿ ಕೆಲವು ಟೈಮ್ ಅದು ಲಾಸ್ ಆಗುತ್ತೆ, ನಾವು ಕಟ್ ಮಾಡ್ಕೊಡೋದೇ ಒಳ್ಳೇದು. ಹಂದಿ ಸಾಕಾಣಿಕೆಯಲ್ಲೂ ಕೂಡ ಸಾಕಷ್ಟು ಅನುಕೂಲಗಳಿದಾವಲ್ವಾ? ಖಂಡಿತವಾಗ್ಲು ಸರ್, ಹಂದಿ ಸಾಕಾಣಿಕೆಯಲ್ಲಿ ಹೆಂಗೆ ಅಂದ್ರೆ ಅದ್ರಲ್ಲಿ ವೇಸ್ಟ್ ಕಮ್ಮಿ, ತಿಂದಿದ್ದೆಲ್ಲ ಅದು ಜೀರ್ಣ ಆಗುತ್ತೆ, ತಿಂದಿದ್ದೆಲ್ಲ ಮಟನ್ ಆಗಿ ಕನ್ವರ್ಟ್ ಆಗುತ್ತೆ ಅದ್ರಲ್ಲಿ. ಹಂಗಾಗಿ ಒಂಥರ ಫಾಸ್ಟ್ ಬ್ರೀಡ್ ಅದು, ಬೇಗ ಡೆವಲಪ್ ಆಗುತ್ತೆ ಮತ್ತೆ ಒಳ್ಳೆ ಆದಾಯ ಸಿಗುತ್ತೆ ಸರ್. ಅದು ಖಂಡಿತವಾಗ್ಲು ಕ್ರಮವಾಗಿ ನಾವು ಮಾಡಿದ್ರೆ ಅಂದಿನ ಒಳ್ಳೆ ಆದಾಯ ಇದೆ. ಹೀಗೆ ಅಲ್ಪ ಸ್ವಲ್ಪ ಜಮೀನಿದ್ರು ಕೂಡ ಅದ್ರ ಜೊತೆಗೆ ಹಸುಗಳನ್ನ ಸಾಕಾಣಿಕೆ ಮಾಡ್ತಕ್ಕಂಥದ್ದು, ಹಂದಿ ಸಾಕ್ತಕ್ಕಂಥದ್ದು, ಕುರಿ ಕೋಳಿ ಮತ್ತೆ ಈ ಗಿನಿಯಾ ಪಿಗ್ಗು, ಹೀಗೆ ಬೇರೆ ಬೇರೆ ತರದ ಎಲ್ಲವುದನ್ನು ಕೂಡ ಸಾಕೋದ್ರಿಂದ ಪ್ರತ್ಯಕ್ಷವಾಗಿ ಏನೇನು ಅನುಕೂಲ ಆಗುತ್ತೆ ಮತ್ತೆ ಪರೋಕ್ಷವಾಗಿ ಏನೇನು ಅನುಕೂಲ ಆಗುತ್ತೆ? ಸರ್, ಇವಾಗ ನಾವು ಈಗ ಎಲ್ಲಾವುದನ್ನ ನಾವು ಸಮಗ್ರ ಕೃಷಿ ಅಂತ ಏನ್ ಅನ್ಕೊಂಡಾಗ, ಈಗ ನಮ್ದು ಒಂದು 20 ಕುಂಟೆ ಜಾಗ ಇರುತ್ತೆ ಅನ್ಕೊಳ್ಳಿ, ಜಾಸ್ತಿ ಇರಲ್ಲ. ನಾನೀಗ ನನ್ನ ಮನೆ ಹತ್ರ ಇರೋದು ನನ್ಗೆ 20 ಕುಂಟೆನೆ ಇದು, ಈ ನಂದು 8-9 ಎಕರೆ ಜಮೀನು ಇರ್ಬೋದು. ನಾನು 20 ಕುಂಟೆ ಜಾಗದಲ್ಲಿ ಒಬ್ಬ ಸಣ್ಣ ರೈತ ಏನ್ ಮಾಡ್ಬೋದು ಅನ್ನೋದನ್ನ ಇಲ್ಲಿ ಮಾಡಿ ತೋರಿಸಿದ್ದೀನಿ. ಈಗ ಹೆಂಗೆ ಅಂದ್ರೆ ಗಿನಿಯಾ ಪಿಕ್ ಹಾಕಿದ್ದೀನಿ, ಮೊಲ ಸಾಕಿದ್ದೀನಿ, ಕೋಳಿ ಸಾಕಿದ್ದೀನಿ, ಅದ್ರ ಜೊತೆ ಬಾತ್ಕೋಳಿ ಇದೆ, ಮತ್ತೆ ಹಸುಗಳಿದೆ, ಕುರಿ ಇದೆ, ಹಂದಿ ಇದೆ, ಅದಕ್ಕೆ ಬೇಕಾದಂತ ಸೈಲೇಜನ್ ರೆಡಿ ಮಾಡ್ಕೊಂಡಿದ್ದೀನಿ, ಮತ್ತೆ ಅದರೊಳಗಡೆ ಜೇನ್ ಇದೆ, ಒಂದ 50 ಜಾತಿ ಹಣ್ಣಿನ ಗಿಡಗಳಿದೆ, ಮತ್ತೆ ಅರಿಶಿನ ಬೆಳೆದಿದ್ದೀನಿ, ಶುಂಠಿ ಬೆಳೆದಿದ್ದೀನಿ, ಗೆಣಸುಗಳಿದೆ ಒಂದ್ 3 ಜಾತಿ, ಮತ್ತೆ ಡ್ರ್ಯಾಗನ್ ಫ್ರೂಟ್ ಹಾಕಿದ್ದೀನಿ. ಹೀಗೆ ಒಬ್ಬ ರೈತ ಈಗ ಹೆಂಗೆ ಅಂದ್ರೆ ಸ್ವಲ್ಪ ಸ್ವಲ್ಪನೇ ತಗೊಂಡೋಗಿ ಕೊಟ್ರು ಒಂದ್ ಆದಾಯ. ಈಗ ನನ್ನ ಹತ್ರ ಈಗ ಜೇನ್ ಇದೆ, ಜೇನು ಕೊಡ್ತೀನಿ, ಅಲ್ಲಿ ಸ್ವಲ್ಪ ಆದಾಯ ಸಿಗುತ್ತೆ. ಹಣ್ಣಿನ ಗಿಡಗಳು ಅಲ್ಲೊಂದ್ 2 ಕೆಜಿ ಹಣ್ಣು ಸಿಗುತ್ತೆ, ಅದನ್ನ ತಗೊಂಡೋಗಿ ಮಾರಾಟ ಮಾಡ್ತೀನಿ, ಅದ್ರಲ್ಲಿ ಸ್ವಲ್ಪ ಆದಾಯ ಬರುತ್ತೆ. ಮತ್ತೆ ಹಸುಗಳದು ಮಾಮೂಲಿ ರೆಗ್ಯುಲರ್ ಬರ್ತಾ ಇರುತ್ತೆ. ಮತ್ತೆ ಟಗರುಗಳು ಈಗ 4-5 ತಿಂಗಳಿಗೆ ಒಂದ್ಸಲ ಟಗರುಗಳು ಮಾರ್ತೀನಿ, ಅದ್ರಲ್ಲಿ ಆದಾಯ ಸಿಗುತ್ತೆ. ಮತ್ತೆ ಹಂದಿಗಳು ಒಂದ್ 6-7 ತಿಂಗಳು ಬಿಟ್ಟು ಹಂದಿ ಮಾರ್ತೀನಿ, ಅದ್ರಲ್ಲಿ ಆದಾಯ ಸಿಗುತ್ತೆ. ಹೀಗೆ ಎಲ್ಲಾದ್ರಿಂದಲೂ ಸ್ವಲ್ಪ ಸ್ವಲ್ಪ ಆದಾಯ ಸಿಕ್ಕಾಗ ನಮ್ಮ ಜೀವನ ವೃದ್ಧಿ ಆಗುತ್ತೆ, ಒಳ್ಳೆ ಆದಾಯನು ಸಿಗುತ್ತೆ, ಮತ್ತೆ ಜೀವನ ಚೆನ್ನಾಗಿರುತ್ತೆ. ಕೃಷಿ ಸ್ವಲ್ಪ ಕಷ್ಟ, ಬದುಕು ಅಷ್ಟು ಸುಲಭವಾಗಿ ಮಾಡಕ್ ಆಗೋದಿಲ್ಲ ಅಂತ ಹೇಳಿ ಹೇಳ್ತಾರೆ, ತುಂಬಾ ಕಷ್ಟಪಡಬೇಕು ಅಂತ ಹೇಳ್ತಾರೆ, ಕಷ್ಟಪಟ್ಟದಕ್ಕೆ ಸರಿಯಾದಂತಹ ಲಾಭನು ಕೂಡ ಸಿಗೋದಿಲ್ಲ ಅಂತ ಹೇಳಿ ಹೇಳ್ತಾರೆ, ತಾವೇನಂತೀರಿ? ಇಲ್ಲ ಸರ್, ಅದ್ ಖಂಡಿತ ಸುಳ್ಳು. ನಾವು ಕಷ್ಟಪಟ್ರೆ ಅಂದ್ರೆ ಸುಮ್ನೆ ಈಗ ನನ್ನ ಹತ್ರ ದುಡ್ಡಿದೆ ಅಲ್ಲೆಲ್ಲ ಹೋಗಿ 4 ಹಸುಗಳು ತಗೋಬರೋದು, ಅದನ್ನ ಸಾಕೋದು, ಅದನ್ನ ಸರಿಯಾಗಿ ಅದಕ್ಕೆ ಮೇವ್ ಹಾಕೋದಿಲ್ಲ, ಫೀಡಿಂಗ್ ಮಾಡೋದಿಲ್ಲ, ಅದ್ ಸರಿಯಾಗಿ ಮಾಡದೆ ಹೋದಾಗ ಅದ್ರ ಯಾವ್ದ್ರಲ್ಲೂ ನಮ್ಗೆ ಆದಾಯ ಬರಲ್ಲ. ನಾವೇನ್ ಮಾಡ್ಬೇಕಂದ್ರೆ ಎಲ್ಲಾದನ್ನು ಕ್ರಮವಾಗಿ ಮಾಡ್ಕೊಂತ ಹೋದಾಗ ನಮ್ಗೆ ಒಂದಲ್ಲ ಒಂದ್ರಲ್ಲ ಆದಾಯ ಬರ್ತಾ ಇರುತ್ತೆ. ನಾವು ಒಬ್ಬ ಇಂಜಿನಿಯರ್ ಗಿಂತ ಹೆಚ್ಚಿಗೆ ಆದಾಯನ ಇಲ್ಲಿ ಗಳಿಸ್ಬೋದು, ಬರೀ 20 ಕುಂಟೆ ಜಾಗದಲ್ಲೇ ಗಳಿಸ್ಬೋದು ಕರೆಕ್ಟ್ ಆಗಿ ಮಾಡಿದ್ರೆ. ಇನ್ನ ಮುಂದಕ್ಕೆ ಇನ್ನೂ ಏನೇನ್ ಮಾಡ್ಬೇಕು ಅನ್ನೋಂತ ಆಲೋಚನೆ ಇದೆ ಲಕ್ಷ್ಮೀಶ್ ನಿಮ್ಗೆ? ಸರ್, ನನಗೆ ಕೃಷಿನಲ್ಲಿ ಇನ್ನೂ ಏನೇನೋ ಹೊಸದಾಗಿ ಮಾಡ್ಬೇಕನ್ನೋದಿದೆ, ಸ್ವಲ್ಪ ಸಮಯ ತಗೊಳ್ಳುತ್ತೆ ಹೊಸದಾಗಿ ಏನೇನಾದ್ರೂ ಮಾಡ್ಲಿಕ್ಕೆ. ಹಂಗಾಗಿ ಅಂತಂತವಾಗಿ ಎಲ್ಲಾದ್ರೂ ಮಾಡ್ಕೊತಾ ಹೋಗ್ತಾ ಇದ್ದೀನಿ. ಈಗ ಹಸು, ಕುರಿ, ಕೋಳಿ, ಹಂದಿ ಮತ್ತೆ ಬೇರೆ ಬೇರೆ ತರಹದ ಸಾಕಾಣಿಕೆ ಬಗ್ಗೆ ಎಲ್ಲ ಇನ್ನು ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ, ನಿಮ್ಮ ಅನುಭವಗಳು ಬೇಕು ಅಂತ ಹೇಳಿದ್ರೆ, ನಮ್ಮ ಕೇಳುಗರು ತಮ್ಮನ್ನು ಸಂಪರ್ಕ ಮಾಡ್ತಕ್ಕಂಥದ್ದು ಹೇಗೆ? ನನ್ನನ್ನ ಕಾಂಟ್ಯಾಕ್ಟ್ ಮಾಡ್ಬೇಕಂದ್ರೆ ನನ್ನ ಕಾಂಟ್ಯಾಕ್ಟ್ ನಂಬರ್ 9482-5674-05. ಇನ್ನೊಂದ್ಸಾರಿ ಹೇಳಿ ಸಂಪರ್ಕ ಸಂಖ್ಯೆ. 9482-5674-05. ಒಳ್ಳೇದು ಲಕ್ಷ್ಮೀಶ್ ಅವರೇ, ಸಣ್ಣ ಹಿಡುವಳಿದಾರರಾದ್ರೂ ಕೂಡ ಎಷ್ಟು ಜಮೀನು ಇದೆಯೋ ಅದನ್ನ ಬಹಳ ತುಂಬಾ ಚೆನ್ನಾಗಿ ಸದ್ಬಳಕೆಯನ್ನ ಮಾಡಿಕೊಂಡು ಏನೆಲ್ಲ ಮಾಡ್ಲಿಕ್ಕೆ ಸಾಧ್ಯವೋ ಅದನ್ನ ಮಾಡಿದಿರಿ, ಎಲ್ಲದರಿಂದಲೂ ಕೂಡ ಆದಾಯವನ್ನು ಕೂಡ ಹೊಂತಾ ಇದ್ದೀರಿ. ಈ ಕೃಷಿ ಅಂತಕ್ಕಂಥದ್ದು ಕಷ್ಟಪಟ್ಟಷ್ಟು ನಮಗೆ ಉತ್ಪಾದನೆಯನ್ನ ಕೊಡುತ್ತೆ ಅನ್ನುವಂಥದ್ದು ತಮ್ಮ ಅಭಿಪ್ರಾಯ. ನಿಮ್ಮ ಅನುಭವಗಳನ್ನ ನಮ್ಮ ಕೇಳುಗರೊಂದಿಗೆ ಬಹಳ ವಿವರವಾಗಿ ಹಂಚಿಕೊಂಡ್ರಿ, ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಸಮಗ್ರ ಕೃಷಿಯಲ್ಲಿನ ಅನುಭವ ಕುರಿತು ಚನ್ನಪಟ್ಟಣ ತಾಲೂಕು ರಾಜಾಪುರದ ಪ್ರಗತಿಪರ ಯುವ ಕೃಷಿಕ ಆರ್ ಡಿ ಲಕ್ಷ್ಮೀಶ್ ಅವರೊಂದಿಗೆ ಸಂದರ್ಶನ ಕೇಳಿದರೆ. ಇವರನ್ನು ಸಂದರ್ಶಿಸಿದವರು ಅರಕಲಗೂಡು ವಿ ಮಧುಸೂದನ್. ಈಗ ಹಾಸನದ ಹಾಸನ ಸಹಕಾರಿ ಹಾಲು ಒಕ್ಕೂಟ ಇಂದು ಏರ್ಪಡಿಸಿದ್ದ ಸರ್ವ ಸದಸ್ಯರ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಒಕ್ಕೂಟದ ಅಧ್ಯಕ್ಷರಾದ ಎಚ್ ಡಿ ರೇವಣ್ಣ ಅವರ ಭಾಷಣದ ಆಯ್ದ ಭಾಗ. ಕಾರ್ಯಕ್ರಮದ ಪ್ರಸ್ತುತಿ ಅರಕಲಗೂಡು ವಿ ಮಧುಸೂದನ್. ಇವತ್ತಿನ ಹಾಸನ ಹಾಲು ಒಕ್ಕೂಟದ ಜನರಲ್ ಬಾಡಿ ಸಹಕಾರಿ ಹಾಲು ಉತ್ಪಾದನಾ ಸಂಘಗಳ 23-24 ಸಾಲಿನ ಇವತ್ತು ವಾರ್ಷಿಕ ಮಹಾಸಭೆ ನಡೀತಾ ಇದೆ. ವಾರ್ಷಿಕ ಮಹಾಸಭೆಯ ಎಲ್ಲ ವಿಷಯಗಳನ್ನ ಸುಮಾರು 30 ವಿಷಯಗಳಿಗೆ ಸಂಬಂಧಪಟ್ಟಂತೆ ನಮ್ಮ ವ್ಯವಸ್ಥಾಪಕರಿದ್ದರು ಶುಕರ್ ಈಗಾಗಲೇ ನಿಮ್ಮ ಮುಂದೆ ಎಲ್ಲ ಮಂಡಿಸಿ ನೀವೆಲ್ಲದಕ್ಕೂ ಅನುಮತಿ ಕೊಟ್ಟಿದ್ದೀರಿ. ಅದಕ್ಕೆ ನಾನು ಎಲ್ಲ ಹಾಲು ಉತ್ಪಾದಕರ ಮಹಿಳೆಯರಿರ್ಬೋದು, ನಮ್ಮ ಗಂಡಸರು ಸೊಸೈಟಿ, ಎಲ್ಲ ಪುರುಷರ ಸೊಸೈಟಿ, ಎಲ್ಲ ಸೊಸೈಟಿ ಅಧ್ಯಕ್ಷರಿಗೆ ಕಾರ್ಯದರ್ಶಿಗಳಿಗೆ ಭಕ್ತಿಪೂರ್ವಕವಾಗಿ ಅವರಿಗೆ ವಂದನೆ ಸಲ್ಲಿಸ್ತೀನಿ. ಮತ್ತೆ ಅವ್ರ ಕುಟುಂಬಕ್ಕೂ ಭಗವಂತ ಒಳ್ಳೇದು ಮಾಡಲಿ ಅಂತ ಹೇಳಿ ನಾನು ದೇವ್ರನ್ನ ಪ್ರಾರ್ಥನೆ ಮಾಡ್ತೀನಿ. ಮತ್ತು ಈ ವೇದಿಕೆಯಲ್ಲಿರುವ ಎಲ್ಲ ನಮ್ಮ ಗೌರವಾನ್ವಿತ ನಿರ್ದೇಶಕರು, ಗೌರವಾನ್ವಿತ ಅಧಿಕಾರಿಗಳು, ಮಿತ್ರರಿಗೆ ವಂದಿಸಿ ಇವತ್ತು 23-24 ಸಾಲಿನ ವಾರ್ಷಿಕ ಮಹಾಸಭೆ ನಡೀತಾ ಇದೆ. ಇವತ್ತು ಉದಾಹರಣೆಗೆ ಹೇಳೋದಾದ್ರೆ ಇವತ್ತು 24-25 2,846 crore ವಹಿವಾಟು ನಡೆಸುವಂತ ಒಂದು ಇದನ್ನ ನಾವು ಗುರಿ ಹೊಂದಿದ್ದೀವಿ. 2,846.75 crore ನಾನು ಅಧ್ಯಕ್ಷನಾದಾಗ ಬರೀ ಕೇವಲ ಎಷ್ಟು 15 crore ಇತ್ತು, 10 crore rupees ಇತ್ತು. ನಾನು ಅಧ್ಯಕ್ಷನಾದ ಈ ಸಂಘದ ಅಧ್ಯಕ್ಷನಾದಾಗ 10 crore rupees ಇದ್ದು ಸುಮಾರು ಒಂದು 15 ವಾರಗಳು ಬಟ್ವಾಡೆ ಕೊಡೋದಿರಲಿಲ್ಲ. ತುಮಕೂರಲ್ಲಿ 25-30 ವಾರ ಬಟ್ವಾಡೆ ಕೊಟ್ಟಿರಲಿಲ್ಲ. ಅದೇ ರೀತಿ ಧಾರವಾಡದಲ್ಲಿ ಕೊಟ್ಟಿರಲಿಲ್ಲ. ದೇವೇಗೌಡರು ಮುಖ್ಯಮಂತ್ರಿ ಇದ್ರು, ತುಮಕೂರಿಗೆ 5 crore ರಾಜ್ಯ ಸರ್ಕಾರದಿಂದ, ದೇವೇಗೌಡರು ಪ್ರಧಾನಿಯಾದಾಗ 5 crore ಕೊಡಿಸ್ಕೊಟ್ಟೆವು. ಅದೇ ರೀತಿ ಧಾರವಾಡ ಇವೆರಡುವೆ 5-5 crore ಕೇಂದ್ರ ಸರ್ಕಾರದಲ್ಲಿ ದೇವೇಗೌಡರು ಪ್ರಧಾನಿ ಇದ್ದಾಗ ಮತ್ತೆ ಇಲ್ಲಿ ಮುಖ್ಯಮಂತ್ರಿ ಇದ್ದಾಗ 5-10 crore ಹಣ ಕೊಡಿಸಿ ಅವು 25-30 ವಾರ ಬಟ್ವಾಡೆ ಕೊಟ್ಟಿರಲಿಲ್ಲ ರೈತರಿಗೆ. ಅದನ್ನು ಕೊಡಿಸ್ಕೊಟ್ಟು ಅದನ್ನು ಉಳಿಸ್ಕೊಟ್ಟಿದ್ದೀವಿ. ಇವತ್ತು ಸುಮಾರು 2,846 crore ವಹಿವಾಟಾಗುತ್ತೆ. ಗೊತ್ತಾಯ್ತಾ? ಈಗಾಗಲೇ ಒಂದು ಮೆಗಾ ಡೈರಿನ ಇವತ್ತು ಸುಮಾರು 611 crore ಆಗುತ್ತೆ. ಮೆಗಾ ಡೈರಿಗೆ 611 crore ಈಗಾಗಲೇ 485 crore ಪೇಮೆಂಟ್ ಮಾಡಿದ್ದೀವಿ ಮೆಗಾ ಡೈರಿಗೆ. 485 crore ಮೆಗಾ ಡೈರಿಗೆ ಬಟ್ವಾಡಿ. ಇದು ಕುಮಾರಣ್ಣರಿದ್ದಂತ ಕಾಲದಲ್ಲಿ ಇದನ್ನ ಸಚಿವ ಸಂಪುಟ ಸಭೆಯಲ್ಲಿಟ್ಟು ದೇವೇಗೌಡರು ಇಟ್ಕೊಂಡು ಕೇಂದ್ರ ಸರ್ಕಾರದಿಂದ 4% ಬಡ್ಡಿಲಿ ದುಡ್ಡು ಕೊಡಿಸ್ಕೊಟ್ಟರು ಕುಮಾರಣ್ಣರು. ಗೊತ್ತಾಯ್ತಾ? ದೇವೇಗೌಡರು ಕುಮಾರಣ್ಣರು ಅವತ್ತು ಕೇಂದ್ರ ಸರ್ಕಾರದ ವತಿಯಿಂದ ಇದು ಮಾಡಿಕೊಟ್ಟಿರೋದು. ಮತ್ತೆ ಇದಲ್ಲದೆ ಇವತ್ತು ನಾವು ಕಳೆದ 1 ವರ್ಷದಲ್ಲಿ ಸುಮಾರು ಎಷ್ಟು ಮ್ಯಾಟ್ ಎಂದು ಹೇಳ್ತಾ ಇದ್ರು, ಮ್ಯಾಟ್ ನಮ್ಮ ಆಲ್ಬಾಗ್ಲು ಸದಸ್ಯ ಹೇಳ್ತಾ ಇದ್ರು, 105,000 ಇವತ್ತು ಹಾಲಾಕರಿದ್ದಾರೆ. 105,000 ಹಾಲಾಕೋ ದಿನ, ಪ್ರತಿನಿತ್ಯ 105,000 ಹಾಲು ಹಾಕುವಂತ ನಮ್ಮ ಹೆಣ್ಮಕ್ಳಿರ್ಬೋದು ಗಂಡ್ಮಕ್ಳಿರ್ಬೋದು. ಇಲ್ಲಿವರೆಗೆ ನಾವು ಮ್ಯಾಟ್ ಕೊಟ್ಟಿರೋದೆಷ್ಟು, ಮ್ಯಾಟ್ ಇದೆಲ್ಲ ಸೇರಿಸಿ 29 crore ಹಣ ಕೊಟ್ಟಿದೀವಿ ರೈತರಿಗೆ ಫ್ರೀಯಾಗಿ. ನಮ್ಮಿಂದ 50% ಸಬ್ಸಿಡಿನಲ್ಲಿ ಮ್ಯಾಟು, ಇನ್ನೂ 20,000 ಮ್ಯಾಟು ರೆಡಿ ಕೊಟ್ಟೆ ಕೊಡಕ್ ಮಾಡಿದ್ದೀನಿ. ಅದು ಟೆಂಡರ್ ಆಗಿ ಯಾವನೊಬ್ಬ ಕ್ವಾಲಿಟಿ ಇಲ್ದವ್ರು ನಾಳೆ ಬೆಳಿಗ್ಗೆ ರೇವ್ ನಡ್ತಾಂಡು ಸರಿಯಾಗಿ ಮ್ಯಾಟ್ ಕೊಟ್ಟಿಲ್ಲ ಅಂದ್ರೆ ಏನ್ ಮಾಡ್ತೀರಿ? ಅದಕ್ಕೆ ರಿಜೆಕ್ಟ್ ಮಾಡಿ ಮತ್ತೆ ಅವನ್ನ ಕಳಿಸಿದ ಮೇಲೆ ಕ್ಯಾನ್ಸಲ್ ಮಾಡಿದ ಮೇಲೆ ಅವ್ನು ಹೋಗಿ ಹೈಕೋರ್ಟ್ ಅಲ್ಲಿ ಸ್ಟೇ ತಂದವನು. 20,000 ಮ್ಯಾಟು, 15,000 ಒಟ್ಟಿನ್ನು 35,000 ಮ್ಯಾಟ್ ಈಗ ಖರೀದಿ ರೈತರಿಗೆ ಕೊಡಬೇಕು ಅಂತ ನಾವು ಈಗಾಗಲೇ ತೀರ್ಮಾನ ಮಾಡಿದೀವಿ. 25,000 ಮ್ಯಾಟ್ ಈ ವರ್ಷದಲ್ಲಿ ಕೊಡ್ಬೇಕು ಮತ್ತೆ ಅಂತ ತೀರ್ಮಾನ ಮಾಡಿದೀವಿ. ಹೋದ ವರ್ಷ ಎಷ್ಟು ಕೊಟ್ಟಿದೀವಿ? 25,000 ಮ್ಯಾಟ್ ಕೊಟ್ಟಿದೀವಿ ಹೋದ ವರ್ಷ. ಈ ವರ್ಷ ಮತ್ತೆ 25,000 ಕೊಡ್ತೀವಿ. ಅಲ್ಲಿ 50,000 ಹಾಲು ಉತ್ಪಾದಕರಿಗೆ ಕೊಟ್ಟಂಗ ಆಯ್ತಾ ಮ್ಯಾಟ್ನ? ಅದ್ರ ಜೊತೆಗೆ ಈಗಾಗಲೇ ನಾವು 220 BMC ಮಾಡಿದೀವಿ. ಒಂದು BMC ಸುಮಾರು 20 lakh rupees ನಾವೇ ಕೊಡ್ತಾ ಇದೀವಿ. KMF ನಮ್ಮ ಡೈರಿಯಿಂದ 20 lakh rupees BMC ಮಾಡಕ್ ಕೊಡ್ತೀವಿ. ಅದಕ್ಕೆ ಬೇಕಾಗುವಂತ ಮೆಟೀರಿಯಲ್ಸ್ ಎಲ್ಲ ನಾವು ಫ್ರೀಯಾಗಿ ಕೊಡ್ತಾರೆ. ಅಷ್ಟು 22 lakh ಫ್ರೀ ಉದಾಯ್ತೇನ್ರಿ. ಅದು ಕ್ಲೀನ್ ಆಗಿ ಹಾಲಳಿಸ್ಬೇಕು. ಮತ್ತೆ ಜಾಬ್ ಕಟ್ರ ಹೇಳಿದ್ರಿ, ಎಷ್ಟು ಜಾಬ್ ಕಟ್ರ ಕೊಟ್ಟರೆ? ನಾವು 622 ಜಾಬ್ ಕಟ್ರ ಕೊಟ್ಟಿದ್ದೀವಿ. ಮತ್ತೆ ಅದೇ ರೀತಿ ಈಗ ಮತ್ತೆಷ್ಟು ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. 750 ಈ ವರ್ಷ ಮತ್ತೆ ಜಾಬ್ ಕಟ್ರ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಗೊತ್ತಾಯ್ತಾ? ನಮಗೂ ಡಿಪಾರ್ಟ್ಮೆಂಟ್ ಅಲ್ಲಿ ಕರ್ನಾಟಕ ಸರ್ಕಾರದಲ್ಲಿ ತಗೋತಾವ್ರಲ್ಲ, ಆ ಜಾಬ್ ಕಟ್ಟರ್ಗೂ ನಮಗೂ ಎಷ್ಟು ವ್ಯತ್ಯಾಸ ಐತಮ್ಮ? ಅವ್ರದ್ದು 27,000, ನಾವು 24,000 ಖರೀದಿ ಮಾಡ್ತೇವೆ. ಒಂದು ಜಾಬ್ ಕಟ್ಟರ್ 3,000 ಕಮ್ಮಿ, ಅದನ್ನು 50% ಅಲ್ಲಿ ಕೊಡ್ತಾ ಇದ್ವಿ ನಾವು. ಗೊತ್ತಾಯ್ತಾ? ಅಲ್ಲಿಂದ ಬಂದ್ರೆ ಜಾಬ್ ಕಟ್ಟರಿಂದ ಹಿಡಿದು ಮತ್ತೆ ನಮ್ಮ ಮೇವು, ನಮ್ಮ ಜೋಳ ಎಷ್ಟು ಖರೀದಿ ಮಾಡ್ತಾ ಇರೋದು, ಒಟ್ಟು 1 crore rupees ಫ್ರೀಯಾಗಿ ನಮ್ಮ ರೈತರಿಗೆ ಜೋಳ ಕೊಟ್ಟಿದ್ದೀವಿ, ಯಾಕೆಂದ್ರೆ ದನಕರುಗಳಿಗೆ ಇದಕ್ಕೆ ಅಂತ ಹೇಳಿ. ಮತ್ತದ್ರ ಜೊತೆಗೆ ಡಾಕ್ಟರ್ಗಳು, ಸರ್ಕಾರಿ ಡಾಕ್ಟರ್ಗೆ ಸುಮಾರು ಎಷ್ಟು ವ್ಯಾನ್ ಕೊಟ್ಟಿದೀವಿ ನಾವು? 70 ವೆಹಿಕಲ್ ಕೊಟ್ಟು ನಾವು ದುಡ್ಡು ಕೊಟ್ಟು ಎಲ್ಲ ಕಡೆ ಜಾನುವಾರುಗಳಿಗೆ 60 ಲಕ್ಷ ದುಡ್ಡು ಕೊಟ್ಟು ಮೆಡಿಸಿನ್ಸ್ ಎಲ್ಲ ಕೊಟ್ಟು ನಾವು ಇದು ಮಾಡ್ತಾ ಇದೀವಿ. ಸರ್ಕಾರಿ ಇದ್ರಲ್ಲಿ ಇಲ್ಲ ಅಂತ ಹೇಳಿ ನಾವೇ ಸುಮಾರು 70-80 ವೆಹಿಕಲ್ ಕೊಟ್ಟು ಹಳ್ಳಿಗೆ ಹೋಗಿ ಇದನ್ನ ರೈತರಿಗೆ ಜಾನುವಾರುಗಳಿಗೆ ಇದನ್ನ ಕೊಡ್ಬೇಕು, ಕಾಲು ಬಾಯಿ ಜ್ವರ ಕೊಡ್ಬೇಕು ಅಂತ ಈಗಾಗಲೇ ತೀರ್ಮಾನ ಮಾಡಿ ಪ್ರತಿ ವರ್ಷ ಮಾಡಿಸ್ತಾ ಇದೀವಿ ನಾವು. ಅದನ್ನ ಉಪಯೋಗ ಪಡೀರಿ. ಮತ್ತೆ ಡಾಕ್ಟರ್ಗಳು ಇರಲಿಲ್ಲ, ಈಗ 14 ಡಾಕ್ಟರ್ಗಳಿಗೆ ಅಪಾಯಿಂಟ್ ಮಾಡಿದ್ದೀವಿ. ಎಲ್ಲ ಕಡೆ ಎಮರ್ಜೆನ್ಸಿ ಇರ್ಬೋದು, ಚಿಕ್ಕಮಗಳೂರು ಇರ್ಬೋದು, ಸಕಲೇಶ್ಪುರ ಸಬ್ ಡಿವಿಜನ್ ಇರ್ಬೋದು, ಅದನ್ನ ನಾವು ಮಾಡಿಸುವಂತ ಕೆಲಸ ನಾವು ಮಾಡ್ತೀವಿ. ಬಿಲ್ಡಿಂಗ್ ಗ್ರಾಂಟ್ ಈಗಾಗಲೇ 46 ಲಕ್ಷ ಕೊಟ್ಟಿದ್ದೀವಿ ನಾವು. ಬಿಲ್ಡಿಂಗ್ ಗ್ರಾಂಟ್ ಅಂತ ಹೇಳಿ 46 ಲಕ್ಷ ಕೊಟ್ಟಿದ್ದೀವಿ. ಬಾಕಿದ ಏನಾದ್ರು ಇದ್ರೆ ಮಾಡೋಣ. ಮತ್ತೆ ಇನ್ನು ಬಾಕಿ ಏನಾದ್ರು ನಾನು ಈ ಸಾರಿ ಏನು ಹೇಳಿದ್ದೀನಿ ಅಂದರೆ, ಗೌರಿ ಹಬ್ಬಕ್ಕೆ ಈಗ ಯಾವುದೇ ಕಾರಣದಿಂದ ನಮ್ಮ ರೈತರಿಗೆ ಹಾಲು ಉತ್ಪಾದಕರಿಗೆ ತೊಂದರೆ ಆಗಬಾರ್ದು ಅಂತ ಮೊನ್ನೆ ದಿವಸ 38 ಕೋಟಿ ಕೊಟ್ಟು ಅಷ್ಟು ರೈತರಿಗೆ ಪೇಮೆಂಟ್ ಓಲೇಬೇಕು. ಯಾವುದೇ ಕಾರಣದಿಂದ ಒಂದು ವರ್ಷಕ್ಕೊಂದ್ಸರಿ ಅವರು ಗೌರಿ ಹಬ್ಬ ಮಾಡುವಾಗ ಹೆಣ್ಮಕ್ಳಿಗೆ ತೊಂದರೆ ಆಗಬಾರ್ದು ಅಂತ ಹೇಳಿ 38 ಕೋಟಿ ಹಣ ಕೊಡಿಸಿದ್ದೀನಿ. ನಮ್ದೀಗ ಸುಮಾರು 150 ಕೋಟಿ ರೂಪಾಯಿದು ಸ್ಟಾಕ್ ಇದೆ. 150 ಕೋಟಿ ರೂಪಾಯಿದು ನಮ್ಮ ಪದಾರ್ಥ ಇವತ್ತು KMF ತರ ಮಾರಿಲ್ಲ. ಪೌಡ್ರು ಬೆಣ್ಣೆ ಸುಮಾರು 3,800 SMP ಪೌಡರ್ ಇದೆ. ಸುಮಾರು 1,000 ಟನ್ ಬೆಣ್ಣೆ ಇದೆ. 1 kg ಪೌಡ್ರು ಮಾರೋದಕ್ಕೆ ಬೆಂಗಳೂರು KMF ನವರು 12 ರೂಪಾಯಿ ತಗೋತಾರೆ. ನಮಗೆ 1 kg ಪೌಡ್ರು ಮಾರೋಕ್ ಗೊತ್ತಾ? 12 ರೂಪಾಯಿ. ವರ್ಷಕ್ಕೆ 3,800 ಟನ್ ಅನ್ನೋದ್ರ ಎಷ್ಟಾಯ್ತು ಅಲ್ಲಿಗೆ? ಪೌಡ್ರು ಮಾರೋಕ್ 1 kg 12 ರೂಪಾಯಿ ಅಂತೆ. ಮತ್ತೆ ಅದೇ ರೀತಿ 1 kg ಬೆಣ್ಣೆ ಮಾರೋಕ್ಕೆ 6% ಒಂದು ಎಷ್ಟಾಯ್ತು? 1 kg ತುಪ್ಪ ಮಾರೋಕ್ಕೆ 31 ರೂಪಾಯಿ ತಗೋತಾರೆ. ಇವತ್ತು ಹಾಸನ ಹಾಲು ಒಕ್ಕೂಟ ರಾಜ್ಯದಲ್ಲಿ 2ನೇ ಸ್ಥಾನದಲ್ಲಿದೆ. ಮುಂದಿನ ವರ್ಷಕ್ಕೆ ಇನ್ನ ಒಂದು 2 ವರ್ಷದಲ್ಲಿ ರಾಜ್ಯದಲ್ಲಿ 1ನೇ ಸ್ಥಾನಕ್ಕೆ ಹಾಸನ ಹಾಲು ಒಕ್ಕೂಟ ಹೋಗುತ್ತೆ. ಗೊತ್ತಾಯ್ತಾ? ಇವತ್ತು ಸುಮಾರು ನಮ್ಮ ರೈತರು ಹೇಳಿದ್ರು, ನಮ್ಮ ಸೊಸೈಟಿ ಯಾರೋ ಮಹಿಳಾ ಅಧ್ಯಕ್ಷರು ಹೇಳಿದ್ರು ಲೋಯೆಸ್ಟ್ ಏನೇ ಬರ್ತಾಯ್ತಿ ಅಂತ. ನಾನು ನಿನ್ನೆ ಮೀಟಿಂಗ್ ಮಾಡಿದ್ದೀನಿ. ಮೀಟಿಂಗ್ ಮಾಡಿ ಸೂಪರ್ವೈಸರ್ಗಳಿಗೆ ಪ್ರತಿ ತಿಂಗಳ ಮೀಟಿಂಗಲ್ಲಿ ಇರಬೇಕು ನೀವು. ಯಾವುದು ಸೊಸೈಟಿನಲ್ಲಿ ಲೋಯೆಸ್ಟ್ ಬರುತ್ತೆ ಆ ಸೊಸೈಟಿಗೆ ದಿನ ನೀವು ಹೋಗ್ಬೇಕು. ಸೊಸೈಟಿ ಬುಕ್ ಇಟ್ಟು ಅಧ್ಯಕ್ಷಿಗೂ ನೋಟಿಸ್ ಕೊಡಬೇಕು, ಕಾರ್ಯದರ್ಶಿಗೂ ಕೊಡಬೇಕು. ನೀರಲ್ಲಿ ಹಾಕ್ಸಿ ನಾನೇನು ಮಾಡಲಿ? ಒಂಚೂರು ಹೆಚ್ಚು ಕಮ್ಮಿ ಏನಾದ್ರು ಇದ್ದಿದ್ರೆ ತಗೊಳ್ಳೋಣ. ಇವು ನೀರಲ್ಲಿ ಹಾಕೋದು, ಹಾಲಿ ಸಕ್ಕರೆ ಹಾಕೋದು, SNP ಬರಲಿ ಅಂತೇಳಿ ಮಾಡಿ ನಾನೇನು ಮಾಡಲಪ್ಪ? ಇದು ಹೊರಗಡೆಗೆ ಹೋಗುತ್ತೆ. ಇದು ಸುಮಾರು 4.5 ಲಕ್ಷ ನಮ್ಮ UHT ಹಾಲು, ಅದು ಮಿಲ್ಟ್ರಿಗೆ ಹೋಗೋದು. ಮಿಲ್ಟ್ರಿಗೆ ಹೋಗುತ್ತಲ್ಲ ಅದು ವಾಪಸ್ ಕಳಿಸ್ತಾರೆ. ರಿಜೆಕ್ಟ್ ಮಾಡಿ ಕಳಿಸಿದ್ರೆ ಏನು ಮಾಡಬೇಕು? ಅದು ಪೂರ್ತಿ ಸರ್ಟಿಫೈ ಮಾಡಿ ಅದನ್ನು ನಾವೀಗ ಚೈನಾ ಬಾರ್ಡ್ರಿಗೆ ಹೋಗ್ತಾ ಇದೆ, ಅರುಣಾಚಲ ಬಾರ್ಡ್ರಿಗೆ ಹೋಗ್ತಾ ಇದೆ. ಇವತ್ತು ಲಾರಿ ಬಿಟ್ಟರೆ ಅಲ್ಲಿ ತಲುಪೋದಕ್ಕೆ ಬಾರ್ಡ್ರಿಗೆ 15-20 ದಿನ ಬೇಕಾಗುತ್ತೆ. ಮತ್ತೆ ಅದನ್ನು ಅವರು ಹೆಲಿಕಾಪ್ಟರಲ್ಲಿ ಎಲ್ಲೆಲ್ಲಿ ಗುಡ್ಡದಲ್ಲಿ ಅವರಲ್ಲ ಅಲ್ಲೆಲ್ಲ ಕಾಯ್ತಾ ಅವರಲ್ಲ ಅವ್ರಿಗೆ ಈ ಪ್ಯಾಕೆಟ್ ಎಸಿತಾರೆ. ಇದು 6 ತಿಂಗಳವರೆಗೆ ಇಟ್ಕೋಬೋದು ಈ ಹಾಲನ್ನು. ಆ ಥರ ಕಳಿಸ್ತಾ ಇದ್ದೀವಿ. ಹೈದರಾಬಾದ್ಗೆ ಸುಮಾರು 2.5 ಲಕ್ಷ ಲೀಟರ್ ಹಾಲು ಹೈದರಾಬಾದಲ್ಲಿ ಮಾರಾಟ ಮಾಡ್ತಾ ಇದ್ದೀನಿ. ಅದರಿಂದ ಇವತ್ತು ನಾನು ಹೇಳೋ ರೈತರು ಇಷ್ಟೇ, ನಾನು ಮನವಿ ಮಾಡೋದಿಷ್ಟೇ. ನಂದೇನಿಲ್ಲ, ನಿಮ್ಮ ಡೈರಿ ಉಳಿಸ್ಕೋಬೇಕು ನೀವು, ಇಲ್ಲ ನನ್ನ ಮೇಲೇನು ದೂರಕ್ಕೆ ಹೋಗಬೇಡಿ. ನಾನು ಹೇಳೋದು ಸೆಕ್ರೆಟರಿಗಳಿಗೆ, ಅಧ್ಯಕ್ಷರಿಗೆ, ಆಡಳಿತ ಮಂಡಳಿ ಮನವಿ ಮಾಡೋದಿಷ್ಟೇ, ನೀರು ಹಾಲು ಹಾಕೋದು ಕಮ್ಮಿ ಮಾಡಿ. ಏನು ಮಾಡ್ತೀವಿ ನೀರು ಹಾಕಿ ನಾವು? ಅದಕ್ಕೋಸ್ಕರ ಸೂಪರ್ವೈಸರ್ಗಳಿಗೆ ಹೇಳಿದ್ದೀನಿ, ಅದು ಹೆಂಗೆ ಡೈರಿ ಕಡೆಯಿಂದ ತಪ್ಪು ಅಥವಾ ನಮ್ಮ ಸೊಸೈಟಿ ಕಡೆಯಿಂದ ತಪ್ಪು ಅದೆಲ್ಲ ನನಗೆ ಗೊತ್ತಿಲ್ಲ. ನೀವು ಕೂತ್ಕೊಂಡು ಪೂರ್ತಿ ಎಕ್ಸ್ಟೆನ್ಷನ್ ಆಫೀಸರ್ ಹೇಳಿದ್ದೀನಿ, ಅದೊಂದು ಮೆಗಾ ಡೈರಿನ ಇನ್ನೊಂದು 3 ತಿಂಗಳೊಳಗೆ ಇಡೀ ರಾಜ್ಯದಲ್ಲಿ 1ನೇ ಸ್ಥಾನದಲ್ಲಿರುವಂಥ ಒಂದು ಮೆಗಾ ಡೈರಿನ ನಾವು ಕೊಡ್ತೀವಿ ಜಿಲ್ಲೆ ಜನತೆಗೆ. ಇವತ್ತು ಪೌಡ್ರು ಪ್ಲಾಂಟ್ ಎಲ್ಲ ಮಾಡ್ತೀನಿ. ಮತ್ತಲ್ಲಿ ಸುಮಾರು 20 ಎಕರೆ ಜಾಗದಲ್ಲಿ ಹೈಟೆಕ್ ಇನ್ನೊಂದು ಪೆಟ್ರೋಲ್ ಬಂಕ್ ಇರ್ಬೋದು, ಅದಕ್ಕೆ ಬೇಕಾಗುವಂಥ ಎಲ್ಲ ಗ್ಯಾಸ್ ಎಲ್ಲ ಕಂಪ್ಲೀಟ್ ಏನೇನು ಬೇಕೋ ರೈತರಿಗೆ ಎಲ್ಲ ಥರ ಅನುಕೂಲ ಆಗುವಂಥದ್ದು ಒಂದು ಇದನ್ನೇ ಮಾಡಿಸ್ಬೇಕು ಅಂತ ಈಗ ತೀರ್ಮಾನ ಮಾಡಿದ್ದೀನಿ. ಅದನ್ನು ಮತ್ತೆ ಈಗ ಮೆಗಾ ಡೈರಿ 611 ಕೋಟಿ ಆಗುತ್ತೆ. 66 ಎಕರೆ ಪ್ರದೇಶದಲ್ಲಿ ಮಾಡಿರೋದಾನೆ ಇವತ್ತು ಇಡೀ ಇವತ್ತು ಇದಕ್ಕಿಂತ 4 ಪಟ್ಟು ದೊಡ್ಡದಿದೆ. ಮೊನ್ನೆ ಇಲ್ಲೊಂದು ಗೋಡನ್ ಮಾಡಿದ್ದೀವಿ. ಎಷ್ಟಪ್ಪ ಖರ್ಚು ಮಾಡಿದ್ವಿ ಗೋಡನ್ಗೆ? 45 ಕೋಟಿ ಖರ್ಚು ಮಾಡಿ ಗೋಡನ್ ಮಾಡಿದ್ದೀವಿ. 60 ಲಕ್ಷ ಲೀಟರ್ ಹಾಲನ್ನು ಸ್ಟಾಕ್ ಮಾಡಿಡ್ಬೋದು ಆ ಗೋಡನ್ನಲ್ಲಿ. ಅದರಿಂದ ದಯಮಾಡಿ ನೀವು ಅರ್ಥ ಮಾಡ್ಕೋಬೇಕು. ಎಲ್ಲಿವರೆಗೆ ನೀವು ಎಚ್ಚೆತ್ತುಗಳಲ್ಲ, ನಿಮ್ಮ ಸೊಸೈಟಿ ಉಳಿಸಿ ಮಹಾರಾಷ್ಟ್ರಕ್ಕೆ ಹೋಗಿ ನೋಡಿ ಶರದ್ ಪವಾರ್ ಹೆಂಗ್ ಮಾಡಿದ್ದಾರೆ ಅಂತ ನೋಡ್ಬೇಕು. ನೀವು ಕಳಿಸ್ಕೊಡ್ತೀನಿ. ಈಗ ಹೆಂಗಸರು ಕಳಿಸೋದೆಲ್ಲ ಗಂಡಸ್ರು, ಒಂದೊಂದು ಗಂಡಸ್ರು ಎಲ್ಲೆಲ್ಲಿ ಶರದ್ ಪವಾರ್ ಮಾಡಿರೋದು, ಇದ್ ಮಾಡಿರೋದು, ಕೆಲವು ಕಡೆ ಮಹಾರಾಷ್ಟ್ರ ಅಂತ ಕಡೆಗೆ ಒಂದು ಪ್ರವಾಸ ಇಡಬೇಕು. ವರ್ಷದಲ್ಲಿ ಒಂದು 300 ಜನ ಮಾಡಿ ಕಳಿಸಿ, ಯಾರ್ಯಾರೋ ಏನೇನೋ ಆಯ್ತವೆ, ಹೋಗ್ಲಿ ನಮ್ಮ ರೈತರು ತಿನ್ಕೊಳ್ಳಿ. ನಾನು ಹೇಳೋದು ಮ್ಯಾಟ್ ಎಷ್ಟು ಬೇಕೋ ಮ್ಯಾಟ್ ಕೊಡಿಸ್ತೀನಿ, ಯಾರು ಗಾಬರಿ ಆಗಬೇಕಾಗಿಲ್ಲ. 1,05,000 ಜನ ಹಾಕ್ತೀವ್ರಿ. ಒಬ್ಬರು 5 ಬೇಕು ಅಂತಾರೆ, 3 ಬೇಕು ಅಂತಾರೆ. ಒಂದ್ ಕಡೆ ಚಂದ್ರಪಟ್ಟಣ ಬಾಳೆಹಣ್ಣು ಬೇರೆ ಹೊಡ್ತಾ 300 ಸೊಸೈಟಿ ಅವು. ಅದರಿಂದ ವರ್ತ ಮಾಡ್ಕೊಳ್ಳಿ. ನಮ್ದೇನಿಲ್ಲ, ಇವತ್ತು ನಿಮ್ದು ಡೈರಿ, ನೀವು ಡೈರಿ ಉಳಿಸ್ಕೊಳ್ಳಿ ಅಷ್ಟೇ ನಾನು ಕೇಳೋದು. ನಿಮ್ಮ ಡೈರಿನ ನೀರು ಹಾಕ್ಬೇಡಿ. ಆಯ್ತು, ಒಂಚೂರು ಹೆಚ್ಚು ಕಮ್ಮಿ ಏನು ಮಾಡೋಕ್ಕಾಗಲ್ಲ. ಅದನ್ನ ಸೂಪರ್ವೈಸರ್ಗಳಿಗೆ ಖಡಾಖಂಡಿತವಾಗಿ ಹೇಳ್ತೀನಿ. ಯಾವುದೇ ಕಾರಣದಿಂದ ಸೂಪರ್ವೈಸರ್ಗಳಿದ್ದ ಏನಾದ್ರು ಸರಿಯಾಗಿ ಸರಿಪಡಿಸ್ತೋದ್ರೆ 15 ದಿನಕ್ಕೆ ಒಂದ್ಸಾರಿ ಚಿಲ್ಲಿಂಗ್ ಸೆಂಟ್ರಲ್ ಮೀಟಿಂಗ್ ಆಗ್ಬೇಕು. ಒಂದ್ ತಿಂಗಳಿಗೆ ಒಂದ್ಸಾರಿ MD ಆಲ್ ದಿ ಚಿಲ್ಲಿಂಗ್ ಸೆಂಟರ್ಗೆ ಹೋಗ್ಬೇಕು. ಏನ್ ನಡೀತಾ ಇದೆ, ಅಲೋಪ್ ದೇಶಗಳ ಸೊಸೈಟಿ ಕಡೆಯಿಂದ ನಡೆಯಿತು, ನಮ್ ಡೈರಿ ಸೈಡ್ ಇಂದ ನಡೆಯಿತು, ಅದನ್ನ ಪತ್ತೆ ಹಚ್ಚಬೇಕು. ಮುಂದಿನ ದಿನದಲ್ಲಿ ಈ ಡೈರಿ ರಾಜ್ಯದಲ್ಲಿ ಗುಜರಾತ್ ಮಟ್ಟಕ್ಕೆ ಒಂದು ಮಟ್ಟಕ್ಕೆ ತಗೊಂಡು ಹೋಗ್ತೀವಿ. ನಮ್ ಉದ್ದೇಶ ಇರೋದು ಈಗ ಬರೀ 14,00,000 ಲೀಟರ್ ಹಾಲು, ಮುಂಚೆ ನಾನು ಬಂದಾಗ 20,000 15,000 ಲೀಟರ್ ಬರ್ತಾ ಇತ್ತು. ಇವತ್ತು 14,00,000 ಲೀಟರ್ ಹಾಲನ್ನು ನಾವು ಪ್ರತಿನಿತ್ಯ ಮ್ಯಾನೇಜ್ ಮಾಡ್ತಾ ಇದ್ದೀವಿ. ಇದನ್ನ ಕನಿಷ್ಠ 25,00,000 ಲೀಟರ್ ತಗೊಂಡು ಹೋಗ್ಬೇಕು ಅನ್ನೋದಿದೆ ನಮ್ಮಲ್ಲಿ. 25,00,000 ಲೀಟರ್ ಇವತ್ತು ಹಾಲು ಬಂದ್ರು ಶೇಖರಣೆ ಮಾಡುವಂತ ಕೆಲಸ ನಾವು ಮಾಡಿದೀವಿ. ಆ ರೀತಿ ಇವತ್ತು ರೈತರಿಗೆ ಇದು ಏನು ಹೆಚ್ಚಿನ ಬೆಲೆ ಏನು ಕೊಡಬೇಕೋ ಕೊಡ್ತೀವಿ. ಈಗ ನಮ್ದೇನಾಗಿದೆ ರೇಟ್